ನೀವ್ ಇವತ್ತಿನ ದಿನ ಮೇಡಮ್ ಇದ್ರ ಬಗ್ಗೆ ನಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ಬೇಕು. ಈಗ ಮೊದಲನೇದಾಗಿ ಕೈತೋಟ ಅಂದ್ರೆ ಏನು ಅಂತ ತಿಳಿಸಿ ಮೇಡಮ್. ಕೈತೋಟ ಅಂತ ಅಂದ್ರೆ ನಾವು ಸರಳವಾಗಿ ಹೇಳೋದಾದ್ರೆ ಹಿತ್ತಲು, ಮನೆ ಹಿತ್ತಲಿನಲ್ಲಿ ನಾವು ತರಕಾರಿಗಳನ್ನ ಬೆಳ್ಕೊಳ್ಳೋದನ್ನ ನಾವು ಕೈತೋಟ ಅಂತ ಹೇಳ್ಬೋದು. ಮೊದ್ಲೆಲ್ಲ ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಒಂದು ಹಿತ್ತಲು ಅಂತ ಇರ್ತಿತ್ತು. ಅಲ್ಲಿ ಮನೆ ಮುಂದೆ ಆಗ್ಲಿ ಅಥವಾ ಹಿಂದೆ ಜಾಗದಲ್ಲಿ ಅವರು ಒಂದು ಕೈತೋಟ ಮಾಡ್ಕೊಳ್ತಿದ್ರು. ಅಂದ್ರೆ ತಮ್ಮ ಮನೆಗೆ ಬೇಕಾಗುವಂತ ತರಕಾರಿಗಳನ್ನ ತಾವೇ ಬೆಳ್ಕೊಳ್ತಿದ್ರು. ಅದ್ರ ಜೊತೆಗೆ ಒಂದು ಈ ಕರ್ಬೇವಿನ ಗಿಡ ಇರ್ತಿತ್ತು, ಮತ್ತೆ ನಿಂಬೆ ಗಿಡ ಇರ್ತಿತ್ತು, ನೆಲ್ಲಿಕಾಯಿ ಗಿಡ ಇರ್ತಿತ್ತು, ಅದ್ರ ಜೊತೆಗೆ ಬಸಳೆ ಸೊಪ್ಪು ಹಾಕೊಂಡಿರ್ತಿದ್ರು, ಜೊತೆಗೆ ಕೊತ್ತಂಬರಿ ಸೊಪ್ಪು, ಮೆಂತೆ, ಸಬ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಹೀಗೆ ಜೊತೆಗೆ ಟೊಮ್ಯಾಟೊ, ಮೆಣಸು, ಬದನೆ ಇವನ್ನೆಲ್ಲ ಬೆಳ್ಕೊಳ್ತಾ ಇದ್ರು. ಒಟ್ನಲ್ಲಿ ಹೇಳ್ಬೇಕು ಅಂತ ಅಂದ್ರೆ ನಾವು ನಮ್ಮ ಮನೆಗೆ ಏನ್ ಬೇಕಾಗುವಂತ ತರಕಾರಿಗಳಾಗಿರ್ಬೋದು, ಹಸಿರು ಸೊಪ್ಪುಗಳಾಗಿರ್ಬೋದು, ಮತ್ತೆ ಹಣ್ಣುಗಳಾಗಿರ್ಬೋದು, ಜೊತೆಗೆ ಔಷಧಿ ಸಸ್ಯಗಳು ಅಂತ ನಾವು ಹೇಳ್ತೀವಿ. ಉದಾಹರಣೆಗೆ ತುಳಸಿ ಆಗಿರ್ಬೋದು, ಒಂದೆಲ್ಗ ಆಗಿರ್ಬೋದು, ದೊಡ್ಡಪತ್ರೆ ಆಗಿರ್ಬೋದು, ನಿಂಬೆ ಹುಲ್ಲು, ಮತ್ತೆ ವಿಳೆದೆಲೆ ಆಗಿರ್ಬೋದು, ಅಮೃತ ಬಳ್ಳಿ, ಜೊತೆಗೆ ಪೂಜೆಗೆ ಬೇಕಾಗುವಂತ ಹೂಗಳು, ಇವುಗಳನ್ನೆಲ್ಲ ಬೆಳ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ನಾವು ಪೌಷ್ಟಿಕ ಕೈತೋಟ ಅಂತ ಹೇಳ್ಬೋದು. ಈಗಾಗ್ಲೇ ಹೇಳ್ದಂಗೆ ಹಿತ್ತಲು, ಮೊದ್ಲೆಲ್ಲ ಹಿತ್ತಲಲ್ಲಿ ಬೆಳೀತಾ ಇದ್ರು, ಅದು ಬರ್ತಾ ಬರ್ತಾ ಮರೆಯಾಗಿ ಹೋಯ್ತು. ಅದನ್ನ ಮತ್ತೆ ಈಗ ನಮ್ಮ ಒಂದು ಮನೆ ಸುತ್ತಮುತ್ತ ಇರುವಂತ ಜಾಗವನ್ನ ನಾವು ಒಂದು ವ್ಯವಸ್ಥಿತವಾಗಿ ಅದನ್ನ ನಾವು ಕೈತೋಟವನ್ನ ಮಾಡಿಕೊಂಡ್ರೆ ನಮ್ಮ ಒಂದು ಆರೋಗ್ಯದಲ್ಲಿನೂ ಸಹ ಸುಧಾರಣೆ ಕಾಣಬಹುದು ಅಂತ ನಾವು ಹೇಳ್ಬೋದು. ಮೊದ್ಲೆಲ್ಲ ಆದ್ರೆ ಮನೆ ಮಧ್ಯದಲ್ಲಿ ಕಟ್ಟಿ ಸುತ್ತ ಜಾಗ ಬಿಡ್ತಾ ಇದ್ರು, ಇಲ್ಲದ್ರೆ ಮನೆನ ಹಿಂದೆ ಕಟ್ಟಿ ಮುಂದೆ ಜಾಗ ಬಿಡ್ತಾ ಇದ್ರು. ಆದ್ರೆ ಇವಾಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮತ್ತೆ ಸ್ವಲ್ಪ ಜಾಗ ಇದ್ರೆ ಅಲ್ಲೊಂದು ಮನೆ ಕಟ್ಬಿಡೋ ಆಲೋಚನೆಯಲ್ಲಿ ಇರ್ತೀವಿ, ಹಾಗಾಗಿ ಜಾಗನೇ ಇಲ್ಲ ಅಂತ ಹೇಳ್ಬಹುದು ಬೆಳೆಯೋದಿಕ್ಕೆ. ಅಂದ್ರೆ ಇರೋ ಸ್ವಲ್ಪ ಜಾಗದಲ್ಲಿ ಯಾವ ರೀತಿ ಪೌಷ್ಟಿಕ ತೋಟ ಮಾಡ್ಕೋಬಹುದು ಅಂತ ನೀವೀಗ ಹೇಳ್ತಾ ಇದ್ದೀರಾ. ಈ ಪೌಷ್ಟಿಕ ತೋಟದ ಉದ್ದೇಶ ಏನು ಅಂತ ಈಗ ಮೊದಲೇದಾಗಿ ಹೇಳ್ಬೇಕು ಅಂತ ಅಂದ್ರೆ, ನಾವೆಲ್ಲ ಈಗ ನೋಡ್ದಂಗೆ ಇತ್ತೀಚಿನ ದಿನಗಳಲ್ಲಿ ಕರೋನಾ ಅಂತ ಒಂದು ಮಹಾಮಾರಿ ಏನು ಅಪ್ಪಳಿಸ್ತು ಮೇಡಮ್, ಆ ಒಂದು ಸಮಯದಲ್ಲಿ ಎಲ್ಲ ಹೇಳ್ತಾ ಇದ್ರು ನೀವು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಗೆ ಮಾಡ್ಕೊಳ್ಳಿ ಅಂತ. ಈಗ ನಾವು ಹೇಳ್ತಾ ಇದ್ವಿ, ಎಲ್ಲರೂ ಹೇಳ್ತಾ ಇದ್ರು, ಡಾಕ್ಟರ್ ಹೇಳ್ತಾ ಇದ್ರು, ನೀವು ಸೊಪ್ಪುಗಳನ್ನ ತಿನ್ನಿ, ತರಕಾರಿಗಳನ್ನ ತಿನ್ನಿ, ಅದ್ರ ಜೊತೆಗೆ ವಿಟಮಿನ್ ಸಿ ಅಥವಾ ಜೀವಸತ್ವ ಸಿ ಇರುವಂತ ಆಹಾರಗಳನ್ನ ನೀವು ತಿನ್ನಿ ಅಂತ ಹೇಳ್ತಾ ಇದ್ರು. ಈಗ ರೋಗ ನಿರೋಧಕ ಶಕ್ತಿ ಯಾವ ಒಂದು ಆಹಾರದಲ್ಲಿದೆ ಅಂತ ನಾವು ನೋಡಿದಾಗ, ಮುಖ್ಯವಾಗಿ ಈಗ ಹಸಿರು ಸೊಪ್ಪುಗಳು, ಮತ್ತೆ ತರಕಾರಿಗಳು, ಮತ್ತೆ ಹಣ್ಣುಗಳು, ಇವುಗಳಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಜೀವಸತ್ವಗಳು ಹಾಗೂ ಖನಿಜ ಲವಣಗಳು ಸಿಗೋದ್ರಿಂದ ಇವುಗಳನ್ನ ನಾವೇನಂತ ಕರಿತೀವಿ ಅಂತ ಅಂದ್ರೆ ಲಘು ಪೋಷಕಾಂಶಗಳು ಅಥವಾ ಸೂಕ್ಷ್ಮ ಪೋಷಕಾಂಶಗಳು ಅಂತ ನಾವು ಕರಿತೀವಿ. ಈ ಒಂದು ಸೂಕ್ಷ್ಮ ಪೋಷಕಾಂಶಗಳು ಈ ಒಂದು ಹಣ್ಣು, ತರಕಾರಿ, ಸೊಪ್ಪುಗಳಲ್ಲಿ ಇರೋದ್ರಿಂದ ಆ ಒಂದು ತರಕಾರಿಗಳನ್ನ ನಾವೇ ನಮ್ಮ ಒಂದು ಮನೆ ಹತ್ರ ಇರುವಂತ ಜಾಗದಲ್ಲಿ ಯಾಕೆ ಬೆಳ್ಕೋಬಾರ್ದು ಅನ್ನುವಂತ ಒಂದು ಉದ್ದೇಶದಿಂದ, ಮನೆ ಹತ್ರ ಜಾಗ ಇಲ್ಲ ಅಂತ ಅಂದ್ರೆ ಮನೆ ತಾರಸಿ ಮೇಲಾದ್ರೂ ನಾವು ಅಲ್ಲಿ ಕುಂಡಗಳನ್ನ ಅಥವಾ ಬಳಸಿ ಬಿಸಾಡಿದಂತಹ ಒಂದು ಬಕೆಟ್ ಆಗಿರ್ಬೋದು, ಗೋಣಿಚೀಲ ಆಗಿರ್ಬೋದು, ಅವುಗಳನ್ನ ನಾವು ಬಳಸ್ಕೊಂಡು ಅದರಲ್ಲಿನೂ ಸಹ ನಾವು ತರಕಾರಿಗಳನ್ನ ಬೆಳಿಬಹುದು. ಇದ್ರ ಜೊತೆಗೆ ಈ ಒಂದು ಸೊಪ್ಪು ತರಕಾರಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ನಾರಿನಂಶ ಸಿಗೋದ್ರಿಂದ, ಫೈಬರ್ ಅಥವಾ ನಾರಿನಂಶ ಸಿಗೋದ್ರಿಂದ ಇವುಗಳು ನಮ್ಮ ದೇಹದಲ್ಲಿರುವಂತಹ ಒಂದು ಅನುಪಯುಕ್ತ ವಸ್ತುಗಳನ್ನ ಹೊರ ಹಾಕ್ಲಿಕ್ಕೆ ಇವು ಸಹಾಯ ಮಾಡೋದ್ರಿಂದ ಅವುಗಳ ಒಂದು ಸೇವನೆ ನಮ್ಮ ದೇಹಕ್ಕೆ ಅತ್ಯಂತ ಅವಶ್ಯಕ ಅಂತ ಹೇಳ್ಬೋದು. ಹಾಗಾಗಿ ಈ ಕೈತೋಟವನ್ನ ನಾವು ಮಾಡಿಕೊಂಡ್ರೆ ಇವು ಎಲ್ಲ ಒಂದು ತರಕಾರಿಗಳನ್ನ ಬೆಳ್ಕೊಂಡು ಒಂದು ರೋಗ ನಿರೋಧಕ ಶಕ್ತಿಯನ್ನ ನಾವು ಹೆಚ್ಚಿಗೆ ಮಾಡ್ಕೋಬಹುದು ಅಂತ ನಾವು ಹೇಳ್ಬೋದು. ಈಗ ನಾವು ಹೊರಗಡೆಯಿಂದ ತಂದ್ರೆ ಅವ್ರು ಯಾವಾಗ್ಲೋ ಕಿತ್ತಿರ್ತಾರೆ, ಅದು ಸ್ವಲ್ಪ ಒಣಗಿರ್ಬಹುದು, ಮತ್ತೆ ಔಷಧಿಗಳನ್ನ ಹಾಕಿರ್ತಾರೆ. ನಾವು ಮನೆಯಲ್ಲೇ ಬೆಳೆದ್ರೆ ಅದನ್ನ ಸಾವಯವವಾಗಿ ಬೆಳೆಯಬಹುದು, ಮತ್ತೆ ಅಲ್ಲೇ ಫ್ರೆಶ್ ಆಗಿ ಕಿತ್ಕೊಂಡ್ ಬಂದು ಅಡಿಗೆ ಮಾಡಿದ್ರೆ ಇನ್ನು ಅಡಿಗೆ ರುಚಿ ಜಾಸ್ತಿ ಆಗುತ್ತೆ. ಹೌದು ಮೇಡಮ್, ಈಗ ಇದು ನಾವು ಕೈತೋಟ ಮಾಡೋ ಉದ್ದೇಶನೇ ಅದು. ಈಗ ಸೊಪ್ಪು ತರಕಾರಿಗಳಲ್ಲಾಯ್ತು, ಹಣ್ಣುಗಳಲ್ಲಾಯ್ತು ಹೆಚ್ಚಿನ ಪ್ರಮಾಣದ ಒಂದು ಕೀಟ ಹಾಗೂ ರೋಗ ಬಾಧೆ ಕಂಡು ಬರುತ್ತೆ ಆಹಾರ ಬೆಳೆಗಳಿಗೆ ಹೋಲಿಸಿದ್ರೆ. ಉದಾಹರಣೆ ರಾಗಿ ಆಗಿರ್ಬೋದು, ಮತ್ತೆ ಬೇರೆ ಜೋಳ ಆಗಿರ್ಬೋದು, ಇವುಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ರೋಗಗಳು ತಗಲುವುದಿಲ್ಲ. ಆದ್ರೆ ಈಗ ಸೊಪ್ಪು ತರಕಾರಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೋಗ ಕೀಟ ಬಾಧೆ ಇರೋದ್ರಿಂದ ಅವುಗಳಿಗೆ ಹೆಚ್ಚಿನ ಪ್ರಮಾಣದ ಒಂದು ರಾಸಾಯನಿಕಗಳನ್ನ ಸಿಂಪಡಣೆ ಮಾಡ್ತಾ ಇದ್ದಾರೆ. ಇದರಿಂದ ಈ ಒಂದು ನಾವು ಹಣ್ಣು ತರಕಾರಿಗಳನ್ನ ಸೇವನೆ ಮಾಡೋದ್ರಿಂದ ಈ ರಾಸಾಯನಿಕಗಳು ನಮ್ಮ ದೇಹಕ್ಕೆ ಸೇರ್ತಾ ಹೋಗ್ತಾ ಇದಾವೆ. ಆದ್ರಿಂದ ಅನೇಕ ರೀತಿಯಾದಂತ ಒಂದು ಆರೋಗ್ಯದ ಸಮಸ್ಯೆಗಳು ನಮ್ಗೆ ಕಂಡು ಬರ್ತಾ ಇದಾವೆ. ಆಮೇಲೆ ಈ ಒಂದು ತರಕಾರಿಗಳ ಬೆಲೆನೂ ಸಹ ಒಂದೊಂದ್ಸಲ ಗಗನಕ್ಕೆ ಇರುತ್ತೆ. ಅದರಿಂದ ನಮ್ಗೆಲ್ಲ ತರಕಾರಿಗಳನ್ನ ಅಷ್ಟು ದುಡ್ಡು ಕೊಟ್ಟು ತಗೊಳ್ಳುವಂತ ಒಂದು ಸ್ಥಿತಿಯಲ್ಲಿ ಇರೋದಿಲ್ಲ. ಆದ್ರಿಂದ ಮನೆಯಲ್ಲೇನೆ ನಮ್ಮ ಒಂದು ನಮ್ಮ ಮನೆಗೆ ಏನ್ ಬೇಕು ತರಕಾರಿಗಳನ್ನ ಅವುಗಳನ್ನ ನಾವೇ ವ್ಯವಸ್ಥಿತವಾಗಿ ಯೋಜನೆ ಮಾಡಿಕೊಂಡು ಸ್ವಸ್ವಲ್ಪನೆ ಬೆಳ್ಕೊಳ್ಳೋದ್ರಿಂದ ನೀವು ಈಗಾಗಲೇ ಹೇಳ್ದಂಗೆ ತಾಜಾ ಆಗಿನೂ ನಾವು ಅವುಗಳನ್ನ ಸೇವನೆ ಮಾಡಬಹುದು. ಮತ್ತೆ ಸಾವಯವ ಅಂದ್ರೆ ನಮ್ಮ ಮನೆಯಲ್ಲಿರುವಂತ ಒಂದು ಕಸ ಆಗಿರ್ಬೋದು, ಪೂಜೆಗೆ ಬಳಸಿರುವಂತ ಹೂವುಗಳು, ಅವುಗಳನ್ನ ಮತ್ತೆ ತರಕಾರಿ ಸಿಪ್ಪೆಗಳು ಇವುಗಳನ್ನೆಲ್ಲ ಬಳಸ್ಕೊಂಡು ನಾವು ಅದರಿಂದನೇ ಗೊಬ್ಬರ ಮಾಡಿಕೊಂಡು ಆ ಗೊಬ್ಬರವನ್ನ ನಮ್ಮ ಕೈತೋಟದಲ್ಲಿ ಬಳಸ್ಕೊಳ್ಳೋದ್ರಿಂದ ಸಾವಯವ ವಿಧಾನದಲ್ಲಿ ನಾವು ತರಕಾರಿಗಳನ್ನ ಬೆಳ್ಕೋಬಹುದು. ಈ ಕೈತೋಟದಿಂದ ಆಗುವಂತಹ ಲಾಭಗಳೇನು ಅಂತ, ಮೊದಲನೇದಾಗಿ ನಮ್ಮ ಒಂದು ಮನೆಯ ಸುತ್ತಮುತ್ತಲಿನ ಜಾಗವನ್ನ ನಾವು ಲಾಭದಾಯಕವಾಗಿ ಅದನ್ನ ಬಳಸ್ಕೋಬಹುದು. ಅದರ ಜೊತೆಗೇನೆ ಒಂದು ಈ ಕೈತೋಟ ಮಾಡೋದ್ರಿಂದ ಈಗಾಗಲೇ ಹೇಳಿದಂಗೆ ತಾಜಾ ತರಕಾರಿಗಳ ಒಂದು ಲಭ್ಯತೆ ನಮಗೆ ಉಂಟಾಗುತ್ತೆ. ಅದರ ಜೊತೆಗೇನೆ ನಾವು ಆಹಾರದಲ್ಲಿ ಒಂದು ವೈವಿಧ್ಯಮಯವನ್ನ ಸಾಧಿಸಬಹುದು. ಅಂದ್ರೆ ಈಗ ನಾವು ನಮ್ಮನೆಯಲ್ಲಿ ತರಕಾರಿಗಳು ಸುಲಭವಾಗಿ ಸಿಗೋದ್ರಿಂದ ಒಂದಿನ ಒಂದು ತರಕಾರಿ, ಇನ್ನೊಂದಿನ ಇನ್ನೊಂದು ತರಕಾರಿ, ಅವುಗಳನ್ನ ಆ ರೀತಿ ಬಳಸ್ಕೋಬಹುದು. ಆಮೇಲೆ ಒಂದು ಈ ತರಕಾರಿಗಳನ್ನ ಉಳಿದ್ರೆ ಅದು ಜಾಸ್ತಿ ಆಯ್ತು ಅಂದ್ರೆ ಅದನ್ನ ನಾವು ಮಾರಾಟ ಮಾಡಿ ಅದರಿಂದನೂ ಸಹ ಆದಾಯ ಮಾಡ್ಕೋಬಹುದು. ಸಾವಯವ ವಿಧಾನದಲ್ಲಿ ಬೆಳೆಯೋದ್ರಿಂದ ಯಾವುದೇ ನಮಗೆ ರಾಸಾಯನಿಕ ಒಂದು ನಮ್ಮ ದೇಹಕ್ಕೆ ಸೇರೋದಿಲ್ಲ. ಅದ್ರ ಜೊತೆಗೆ ಮನೆ ಸುತ್ತಮುತ್ತ ಒಂದು ವಾತಾವರಣ, ಅದು ಹಸಿರು ವಾತಾವರಣ ಸೃಷ್ಟಿಯಾಗಿ ಒಂದು ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ನಮಗೆ ಒಂದು ಒಳ್ಳೆಯ ಆರೋಗ್ಯ ಸಿಗುವಂತಾಗುತ್ತೆ. ಆಮ್ಲಜನಕ ನೋಡ್ಲಿಕ್ಕೆ ಕಣ್ಣಿಗಿನೂ ಸಹ ಅದು ತಂಪಾಗುತ್ತೆ. ಆಮೇಲೆ ನಾವು ಈಗಾಗಲೇ ತಾಜಾ ತರಕಾರಿ ಸಾವಯವ ತರಕಾರಿ ತಿನ್ನೋದ್ರಿಂದ ನಮ್ಮ ಒಂದು ಮನೆ ಕುಟುಂಬದ ಸದಸ್ಯರ ಒಂದು ಆರೋಗ್ಯವನ್ನು ಸಹ ನಾವು ಕಾಪಾಡ್ಕೋಬಹುದು. ಜೊತೆಗೆ ಔಷಧಿ ಸಸ್ಯಗಳು ಸಹ ಎಲ್ಲ ಲಭ್ಯ ಆಗ್ತವೆ. ಬೇರೆ ಬೇರೆ ಔಷಧಿಗಳಿಗೂ ಸಹ ನಾವು ಕೆಮ್ಮು, ನೆಗಡಿ, ಶೀತ ಏನಾದ್ರೂ ಆದ್ರೆ ಅದನ್ನು ಸಹ ನಾವು ಆ ಔಷಧಿ ಸಸ್ಯಗಳನ್ನು ಸಹ ನಾವು ಬಳಸ್ಕೋಬಹುದು ಅಂತ ಹೇಳ್ಬೋದು ಮೇಡಮ್. ಈಗ ನಾವು ದಿನನಿತ್ಯ ಬೇಕಾದಷ್ಟು ಹಣ್ಣು, ತರಕಾರಿ, ಸೊಪ್ಪು ಇದನ್ನೆಲ್ಲ ಬಳಸ್ತೀವಿ. ಆದ್ರೆ ಅದರಲ್ಲಿ ನಾವು ಎಷ್ಟು ಮಟ್ಟಿಗೆ ಪೋಷಕಾಂಶಗಳನ್ನ ಉಳಿಸ್ಕೊಳ್ತಾ ಇದೀವಿ ಅಂತ ನಮಗ್ ಗೊತ್ತಿಲ್ಲ. ಈಗ ತುಂಬಾ ಬೇಯಿಸಿದ್ರೆ ಅದರಲ್ಲಿರುವಂತ ಪೋಷಕಾಂಶ ಹೊರಟೋಗುತ್ತೆ ಅಂತ ಹೇಳ್ತಾರೆ. ಹಾಗೆ ಹಸಿ ತಿನ್ನೋದಕ್ಕೂ ಕೂಡ ಭಯ ಆಗುತ್ತೆ ಇವಾಗ. ಅದರಲ್ಲಿ ಏನಿರುತ್ತೋ ಏನೋ, ನಾವು ಹಸಿ ಸೇವನೆ ಮಾಡಬಹುದೋ ಬೇಡವೋ ಅಂತ. ಈಗ ಎಲ್ಲಾ ಗೃಹಿಣಿಯರಿಗೂ ಒಂದು ಪ್ರಶ್ನೆ ಏನು ಅಂದ್ರೆ, ನಾವು ಉಪಯೋಗಿಸ್ತಾ ಇರುವಂತಹ ಈ ಹಣ್ಣು, ತರಕಾರಿ, ಸೊಪ್ಪು ಇದರಲ್ಲಿ ಪೋಷಕಾಂಶಗಳನ್ನ ಹೇಗೆ ಉಳಿಸ್ಕೋಬೇಕು ಅಂತ. ಈಗ ನಾವು ಮನೆಯಲ್ಲೇ ಸಾವಯವ ವಿಧಾನದಲ್ಲಿ ಬೆಳೆಯೋದ್ರಿಂದ ಹಸಿಯಾಗಿ ತಿನ್ನುವಂತ ತರಕಾರಿಗಳನ್ನ ಹಸಿಯಾಗಿ ತಿನ್ಬಹುದು. ಉದಾಹರಣೆಗೆ ಈಗ ಕ್ಯಾರೆಟ್ ಆಗಿರ್ಬೋದು, ಸೌತೆಕಾಯಿ, ಮೂಲಂಗಿ, ಮೆಂತೆ ಸೊಪ್ಪು, ನುಗ್ಗೆ ಸೊಪ್ಪು ಇವುಗಳನ್ನ ನಾವು ಹಸಿಯಾಗಿ ಸಲಾಡ್ ರೂಪದಲ್ಲಿ ಅವುಗಳನ್ನ ನಾವು ಸೇವನೆ ಮಾಡಬಹುದು. ಅದ್ರ ಜೊತೆಗೆ ಈಗ ತರಕಾರಿಗಳನ್ನ ನಾವು ಕತ್ತರಿಸೋಕು ಮೊದ್ಲೇ, ಕಟ್ ಮಾಡ್ಕೊಳ್ಳೋಕು ಮೊದ್ಲೇ ಅವುಗಳನ್ನ ನಾವು ಸ್ವಚ್ಛವಾಗಿ ತೊಳ್ಕೋಬೇಕು. ಕಟ್ ಮಾಡಾದ್ಮೇಲೆ ತೊಳೆಯೋದು ಬೇಡ, ಮೊದ್ಲೇ ತೊಳ್ಕೊಳ್ಬೇಕು. ಆದಷ್ಟು ದೊಡ್ಡ ದೊಡ್ಡ ಒಂದು ಪೀಸ್ಗಳನ್ನಾಗಿ ನಾವು ಅದನ್ನ ಕತ್ತರಿಸ್ಕೊಂಡ್ರೆ ಪೋಷಕಾಂಶಗಳು ಅದರಲ್ಲೇ ಉಳಿಯುತ್ತೆ. ಆಮೇಲೆ ಕತ್ತರಿಸಿ ತುಂಬಾ ಹೊತ್ತು ಇಡೋದ್ ಬೇಡ, ಅದನ್ನ ನಾವು ಡೈರೆಕ್ಟ್ ಒಗ್ಗರಣೆ ಹಾಕೊಂಡು ಅದನ್ನ ಸ್ವಲ್ಪ ಆದಷ್ಟು ಪಾತ್ರೆ ಮುಚ್ಚಳವನ್ನ ಮುಚ್ಚಿ ಬೇಯಿಸಿದ್ರೆ ಆದಷ್ಟು ಕಡಿಮೆ ಒಂದು ಸಮಯದಲ್ಲಿ ಈ ಒಂದು ತರಕಾರಿಗಳು ಬೇಯ್ತವೆ. ಹಾಗೇನೆ ಅದರಲ್ಲಿರುವಂತ ಪೋಷಕಾಂಶಗಳು ಸಹ ಅದರಲ್ಲೇನೆ ಉಳ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಆಮೇಲೆ ಹಣ್ಣುಗಳನ್ನ ಆದಷ್ಟು ಹಾಗೇನೆ ಈಗ ಅದರ ಹಣ್ಣಿನಿಂದ ರಸ ತೆಗೆದು ಆ ರಸವನ್ನ ಸೇವನೆ ಮಾಡೋ ಬದಲು ಡೈರೆಕ್ಟ್ ಅಥವಾ ನಾವು ನೇರವಾಗಿ ಹಣ್ಣನ್ನೇ ತಿನ್ನೋದ್ರಿಂದ ಅದರಲ್ಲಿರುವಂತ ಪೋಷಕಾಂಶಗಳ ಒಂದು ಪೂರ್ಣ ಪ್ರಮಾಣದ ಲಭ್ಯತೆ ಉಂಟಾಗುತ್ತೆ. ಮುಖ್ಯವಾಗಿ ನಾವು ನಾರಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ಆವಾಗ್ಲೇ, ಈ ನಾರು ಅದು ಪೂರ್ಣ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಲಭ್ಯ ಆಗುತ್ತೆ ಅಂತ ನಾವು ಹೇಳ್ಬೋದು. ಇವಾಗ ಎಲ್ಲ ಅಂದ್ರೆ ಜ್ಯೂಸ್ ಮಾಡ್ಬಿಡೋದು, ಅದಕ್ಕೆ ಮೇಲಿಂದ ಸಕ್ಕರೆ ಹಾಕೋದು, ಅದನ್ನ ಕುಡಿದ್ರೆ ಏನೋ ನಮ್ಮ ಮನ್ಸಿಗೆ ಸಂತೋಷ ಅಂತ ತಿಳ್ಕೊಳ್ತೀವಿ. ಅಂದ್ರೆ ಅದರಲ್ಲಿ ಇರುವಂತಹ ತಿರುಳು ಅದೆಲ್ಲ ನಮ್ ದೇಹಕ್ಕೆ ಸೇರೋದೇ ಇಲ್ಲ ಅವಾಗ. ಸೇರೋದಿಲ್ಲ, ರಸ ಮಾಡೋದ್ರಿಂದ ತಿರುಳು ಅದೆಲ್ಲ ಸೇರೋದಿಲ್ಲ. ನಾರಿನಂಶ ನಮಗೆ ಮುಖ್ಯವಾಗಿ ಅದರಲ್ಲಿರುವಂತ ನಾರಿನಂಶ ನಮಗೆ ಸಿಗೋದಿಲ್ಲ. ಅದರಿಂದ ನಾವು ಇಡೀ ಒಂದು ಹಣ್ಣನ್ನ ರಸ ಮಾಡೋಕ್ಕಿಂತ ಹಾಗೆ ಸೇವನೆ ಮಾಡೋದು ಒಳ್ಳೇದು ಅಂತ ಹೇಳ್ಬೋದು. ಈಗ ನಾವು ಕೈ ತೋಟದಲ್ಲಿ ಯಾವ್ಯಾವ ತರಕಾರಿ ಬೆಳಿಬಹುದು ಮತ್ತೆ ಯಾವ್ಯಾವ ಹಣ್ಣು ಸೊಪ್ಪು ಬೆಳಿಬಹುದು? ಈಗ ಕೈತೋಟದಲ್ಲಿ ನಮ್ಮ ಮನೆಗೆ ನಾವು ಅಂದ್ರೆ ನಮ್ಮ ಅಡುಗೆಗೆ ನಾವು ಏನ್ ಬಳಸ್ತೀವಿ ಅಂತ ನಮಗೆ ಗೊತ್ತಿರುತ್ತೆ. ಸೊಪ್ಪುಗಳಲ್ಲಿ ಬಂದ್ರು ಅಂತ ಅಂದ್ರೆ ಎಲ್ಲ ಪಾಲಕ್ ಸೊಪ್ಪಾಗಿರ್ಬೋದು, ಮೆಂತೆ ಆಗಿರ್ಬೋದು, ನುಗ್ಗೆ ಆಗಿರ್ಬೋದು, ಮತ್ತೆ ಸಬ್ಸಿಗೆ ಸೊಪ್ಪಾಗಿರ್ಬೋದು, ಪುದೀನ ಆಗಿರ್ಬೋದು, ದಂಟು, ಇವುಗಳು ನಮಗೆ ಕಬ್ಬಿಣಾಂಶವನ್ನ ಕೊಡುವಂತ ಒಂದು ಆಹಾರಗಳು. ಜೊತೆಗೆ ಕ್ಯಾಲ್ಸಿಯಂ ಅಂಶ ಇದೆ ಇದರಲ್ಲಿ. ಮತ್ತೆ ಮೆಂತೆ ನುಗ್ಗೆ ಸೊಪ್ಪಿನಲ್ಲಿ ಜೀವಸತ್ವ ಎ ಅಂಶ ಇದೆ. ಈ ಜೀವಸತ್ವ ಎ ಅಂಶ ನಮಗೆ ಕಣ್ಣಿನ ಒಂದು ದೃಷ್ಟಿಗೆ ತುಂಬಾನೇ ಒಳ್ಳೇದು. ಆದ್ರಿಂದ ಮತ್ತೆ ಇವೆಲ್ಲ ಸೊಪ್ಪುಗಳಲ್ಲಿ ಕಬ್ಬಿಣಾಂಶ ಇದೆ. ನಮ್ಮ ದೇಹದಲ್ಲಿ ರಕ್ತ ಉತ್ಪತ್ತಿ ಆಗ್ಲಿಕ್ಕೆ ಮುಖ್ಯವಾಗಿ ಈ ಹೆಣ್ಮಕ್ಳಿಗೆ ಕಬ್ಬಿಣಾಂಶದ ಒಂದು ಅವಶ್ಯಕತೆ ತುಂಬಾನೇ ಇರುತ್ತೆ. ಆದ್ರಿಂದ ಈ ಸೊಪ್ಪುಗಳನ್ನ ಆದಷ್ಟು ಜಾಸ್ತಿ ಪ್ರಮಾಣದಲ್ಲಿ ನಾವು ಬೆಳೆದದನ್ನ ಬಳಸಿದ್ರೆ ಉತ್ತಮ ಅಂತ ಹೇಳ್ಬೋದು. ಅದರಲ್ಲಿ ಈಗ ಸೊಪ್ಪುಗಳನ್ನ ನಾವು ತುಂಬಾ ಈಸಿಯಾಗಿ ತುಂಬಾ ಸುಲಭವಾಗಿ ಅವುಗಳನ್ನ ನಾವು ಬೆಳಿಬಹುದು. ಜಾಗ ಇರಲಿಲ್ಲ ಅಂತ ಅಂದ್ರೆ ಒಂದು ಮಡಿಕೆ ಅಥವಾ ಪಾಟ್ನಲ್ಲಿ ಹಂಗೆ ಸ್ವಲ್ಪ ಸೀಡ್ಸ್ನ ಬೀಜಗಳನ್ನ ಹಾಕಿದ್ರೆ ತನ್ಪಾಡಿ ಒಂದ್ ತಿಂಗಳು ಒಂದು 20-25 ದಿನಕ್ಕೆ ಆ ಸೊಪ್ಪುಗಳೆಲ್ಲ ಬಂದ್ಬಿಡುತ್ತೆ. ಅದನ್ನ ನಾವು ಅಡಿಗೆಗೆ ಬಳಸ್ಕೋಬಹುದು. ಉದಾಹರಣೆಗೆ ಈಗ ಮೆಂತೆ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಅಂತೂ ಡೈಲಿ ಬೇಕೇ ಬೇಕು. ಎಲ್ಲ ಒಂದು ಪಲ್ಯ ಸಾಂಬಾರ್ಗಳಲ್ಲಿ ಸಲಾಡ್ಗಳಲ್ಲಿ ನಾವು ಬಳಸ್ತೀವಿ. ಆದ್ರಿಂದ ಈ ಸೊಪ್ಪುಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ನಾವು ಬೆಳಿಬೇಕು, ಅದನ್ನ ಬಳಸ್ಬೇಕಂತ ನಾವು ಹೇಳ್ತೀವಿ. ಅದ್ರ ಜೊತೆಗೆ ಈಗ ಪಾಲಕ್ಕು, ದಂಟು, ಮೆಂತೆ ಅದನ್ನೆಲ್ಲಾನು ಈಗ ಚಪಾತಿ ಮಾಡುವಾಗ ಮತ್ತೆ ರೊಟ್ಟಿ ಮಾಡುವಾಗ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ ಹಿಟ್ಟಿನ ಜೊತೆನೆ ನಾವು ಅದನ್ನ ಮಿಶ್ರಣ ಮಾಡಿಕೊಂಡು ಸೇವನೆ ಮಾಡಿದ್ರೆ ಅದೂ ಈಗ ಮಕ್ಕಳೆಲ್ಲ ಹಂಗೆ ಕೊಟ್ರೆ ತಿನ್ನಲ್ಲ ಸೊಪ್ಪುಗಳನ್ನ. ಅದ್ರ ಬದಲು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಇಲ್ಲ ಅಂತ ಅಂದ್ರೆ ಅದು ಒಂದು ಮೆಂತೆ ಮತ್ತೆ ನುಗ್ಗೆ ಆಗಿರ್ಬೋದು, ಪಾಲಕ್, ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಕೊರಬೇವು ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಮಿಕ್ಸಿಗೆ ಅದನ್ನ ಹಾಕಿ ರುಬ್ಕೊಂಡು ಆ ಒಂದು ರಸದಿಂದಾನೆ ನಾವು ನೀರ್ ಹಾಕಿ ಹಿಟ್ಟು ಕಲಸೋ ಬದಲು ಈ ಚಪಾತಿ ಹಿಟ್ಟು ಆಮೇಲೆ ಬೇರೆ ಅಕ್ಕಿ ರೊಟ್ಟಿಗೂ ಅದನ್ನೇ ಅದನ್ನೇ ರಸನ ನಾವು ಹಾಕಿಬಿಟ್ಟು ಕಲಸಿ ಅದರಿಂದ ರೊಟ್ಟಿ ಚಪಾತಿ ಎಲ್ಲಾನು ಮಾಡಿದ್ರೆ ಮಕ್ಕಳನ್ನ ಅದ ಸೊಪ್ಪೆಲ್ಲ ಬರುವಾಗ ಅದನ್ನ ಎತ್ತಿ ಆ ಒಂದು ಪ್ರಸಂಗನು ಬರೋದಿಲ್ಲ. ಆ ರೀತಿ ನಾವು ಈ ಸೊಪ್ಪುಗಳನ್ನ ಬಳಸ್ಕೋಬಹುದು. ಮತ್ತೆ ನೀವು ಈಗ ಏನೇ ಬೇರೆ ಹಣ್ಣುಗಳನ್ನ ಏನೇನ್ ಬೆಳಿಬಹುದು ಅಂತ ಕೇಳಿದ್ರಿ. ಹಣ್ಣುಗಳಂತ ಅಂದ್ರೆ ನಾವು ಈಗ ಸೇಬುನೆ ಬೆಳಿರಿ ಅಂತಾನೆ ನಾವು ಹೇಳಲ್ಲ. ಸುಲಭವಾಗಿ ಉದಾಹರಣೆ ಈಗ ಸೀಬೆಕಾಯಿ ಆಗಿರ್ಬೋದು, ಮತ್ತೆ ಪಪ್ಪಾಯ ಆಗಿರ್ಬೋದು, ಜೊತೆ ಸಪೋಟ, ಆಮೇಲೆ ನೆಲ್ಲಿಕಾಯಿ, ನಿಂಬೆ, ಬಾಳೆ, ಇವುಗಳನ್ನ ಸುಲಭವಾಗಿ ಬೆಳೆಯುವಂತ ಮತ್ತೆ ಇವು ಸ್ಥಳೀಯವಾಗಿ ಇರುವಂತಹ ಒಂದು ಹಣ್ಣುಗಳು. ಈಗ ಸೀಬೆ ನಾವು ಬೆಳೀರಿ ಅಂತ ಹೇಳ್ತೀವಿ. ಸೀಬೆ ಯಾಕೆ, ಒಂದ್ ಗಿಡ ಸೀಬೆ ಹಾಕೊಳ್ಳಿ ಅಥವಾ ಪೇರ್ಲ ಗಿಡ ಹಾಕೊಳ್ಳಿ ಅಂತ ಹೇಳ್ತೀವಿ. ಈ ಸೀಬೆಯಲ್ಲಿ ಜೀವಸತ್ವ ಸಿ ಅಂಶ ಅಂದ್ರೆ ಅನ್ನಾಂಗ ಸಿ ಅಂಶ ತುಂಬಾನೇ ಇದೆ. ಈಗ ಸೇಬುಗಿಂತ ಸೀಬೆ ಉತ್ತಮ ಅಂತ ಹೇಳ್ತಾರೆ. ಹೌದು. ಆದ್ರಿಂದ ಈ ಸೀಬೆಯನ್ನ ನಾವು ಜೀವಸತ್ವ ಸಿ ಅಂಶ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಬರುತ್ತೆ. ಊಟ ಆದ್ಮೇಲೆ ಈ ಒಂದ್ ಹಣ್ಣು ತಿಂದ್ರೆ ನಾವು ನಮ್ಮ ಕಬ್ಬಿಣಾಂಶ ಅಂದ್ರೆ ನಮ್ಮ ಒಂದು ಊಟದಲ್ಲಿರುವಂತಹ ನಾವು ತಿಂದಾದ ಆಹಾರ ಅದರಲ್ಲಿರುವಂತಹ ಕಬ್ಬಿಣಾಂಶ ನಮ್ ದೇಹ ಇರ್ಕೊಳ್ಳಿಕ್ಕೆ ಈ ಜೀವಸತ್ವ ಸಿ ಅಂಶ ನಮಗೆ ಸಹಾಯ ಮಾಡುತ್ತೆ. ಆದ್ರಿಂದ ಹುಳಿ ಇರುವಂತ ಹಣ್ಣುಗಳು ಉದಾಹರಣೆ ಸೀಬೆ ಆಗಿರ್ಬೋದು, ಕಿತ್ಲೆ ಆಗಿರ್ಬೋದು, ಮತ್ತೆ ಒಂದು ಒಂದು ಗ್ಲಾಸ್ ನಿಂಬೆ ರಸ ಆಗಿರ್ಬೋದು, ನಿಂಬೆ ಹಣ್ಣಿನ ರಸ ಆಗಿರ್ಬೋದು, ಇವುಗಳನ್ನ ನಾವು ಅಥವಾ ನೆಲ್ಲಿಕಾಯಿ ಆಗಿರ್ಬೋದು ತಿನ್ನೋದ್ರಿಂದ ಕಬ್ಬಿಣಾಂಶವನ್ನ ಹಿಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಮತ್ತೆ ತರಕಾರಿಗಳು ಅಂತ ಅಂದ್ರೆ ತರಕಾರಿಗಳು ಈಗ ಮನೆಗೆ ಮುಖ್ಯವಾಗಿ ಈಗ ಮೆಣಸಿನ್ಕಾಯಿ, ಟೊಮೆಟೊ ಅವುಗಳನ್ನ ನಾವು ಡೈಲಿ ಬಳಸೇ ಬಳಸ್ತೀವಿ. ಅಡಿಗೆಗಂತರೂ ಬೇಕೇ ಬೇಕು. ಅದ್ರ ಜೊತೆಗೆ ಬದನೆ ಆಗಿರ್ಬೋದು ಮತ್ತೆ ಕ್ಯಾರೆಟ್ ಆಗಿರ್ಬೋದು, ನಿಮ್ ಮನೆಗೆ ಏನ್ ತರಕಾರಿ ಬೇಕು ನಿಮಗೆ ಗೊತ್ತಿರುತ್ತೆ ಅಡಿಗೆಯಲ್ಲಿ ಏನ್ ನೀವು ಬಳಸ್ತೀರಿ ಅಂತ, ಅವುಗಳನ್ನೇ ನಾವು ಹಾಕೋಬಹುದು. ಎಲ್ಲ ಬಗೆಯ ತರಕಾರಿಗಳನ್ನು ಸಹ ನಾವಿಲ್ಲಿ ಬೆಳ್ಕೋಬಹುದು. ಬಳ್ಳಿ ತರಕಾರಿಗಳು ಸುತ್ತಲಿಗೂ ಬೇಲಿಗೆ ನಾವು ಸೋರೆಕಾಯಿ, ಹಾಗಲಕಾಯಿ, ಹೀರೆಕಾಯಿ, ಪಡುವಲ್ಕಾಯಿ ಮತ್ತೆ ತೊಂಡೆಕಾಯಿ, ಈ ತೊಂಡೆಕಾಯಿನೂ ಸಹ ತುಂಬಾ ಒಂದು ಆರೋಗ್ಯಕರ ಒಂದು ತರಕಾರಿ ಅಂತ ಹೇಳ್ಬೋದು. ಅದನ್ನು ಸಹ ನಾವು ಬೆಳ್ಕೋಬಹುದು. ಜೊತೆಗೆ ಗೋರಿಕಾಯಿ ಅಂತ ಹೇಳ್ತೀವಿ, ಅದರಲ್ಲಿನು ಸುಮಾರಷ್ಟು ಪೋಷಕಾಂಶಗಳಿದಾವೆ. ಬೆಂಡೆ ಆಗಿರ್ಬೋದು ಮತ್ತೆ ಬೀನ್ಸ್, ಇವುಗಳನ್ನ ಒಂದೊಂದು ಎರಡೆರಡು ಬಳ್ಳಿ ಹಾಕೊಂಡ್ರೆ ಸಾಕು. ಚಪ್ಪರದವರೆ ಇವುಗಳನ್ನ ಹಾಕೊಂಡ್ರೆ ಸಾಕು ನಾವು ಒಂದೊಂದು ಎರಡೆರಡು ಗಿಡ. ಇವುಗಳು ನಮಗೆ ಒಂದು ಒಳ್ಳೆಯ ಅಂದ್ರೆ ಪೋಷಕಾಂಶದ ದೃಷ್ಟಿಯಿಂದನು ಸಹ ಒಳ್ಳೆಯ ಒಳ್ಳೆಯ ಒಂದು ತರಕಾರಿ ಅಂತ ನಾವು ಹೇಳ್ಬೋದು. ಆಮೇಲೆ ನಿಮ್ಗೆ ಅದೇ ಈಗಾಗ್ಲೇ ಹೇಳದಂಗೆ ಪಪ್ಪಾಯ, ನುಗ್ಗೆ ಅವುಗಳನ್ನ ಕಾಮನ್ ಆಗಿ ಹಾಕೊಳ್ಳೋಂಥದ್ದು. ನುಗ್ಗೆ, ಕರಿಬೇವು, ಬಾಳೆ, ಸೀಬೆ, ಸಪೋಟ ಇವುಗಳನ್ನ ಹಾಕೊಳ್ಳುವಂತದ್ದು, ಜೊತೆಗೆ ಔಷಧಿ ಗಿಡಗಳು, ತುಳಸಿ ಆಗಿರ್ಬೋದು, ಒಂದೆಲ್ಗ, ನಿಂಬೆ ಹುಲ್ಲು, ಆಮೇಲೆ ಇನ್ಸುಲಿನ್ ಅಂತ ಒಂದು ಗಿಡ ಇದೆ. ಅಂದ್ರೆ ಮನೇಲಿ ಯಾರು ಮಧುಮೇಹಿಗಳು ಅಥವಾ ಸಕ್ಕರೆ ಕಾಯಿಲೆ ಇರುವಂತವ್ರಿಗೆ ಈ ಒಂದು ಇನ್ಸುಲಿನ್ ಎಲೆ, ಡೇಲಿ ದಿನಾಲು ಒಂದೊಂದು ಎಲೆನ ನಾವು ತಿಂತ ಬಂದ್ರೆ ನಮ್ಮ ಒಂದು ರಕ್ತದಲ್ಲಿರುವಂತ ಸಕ್ಕರೆಯ ಪ್ರಮಾಣವನ್ನ ನಾವು ನಿಯಂತ್ರಣ ಮಾಡಬಹುದು ಅದರಿಂದ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಒಂದಿದೆ ಮೇಡಮ್, ಚಕ್ರಮುನ್ನಿ ಸೊಪ್ಪು ಅಂತ, ಅದು ಕರಿಬೇವಿನ ಸೊಪ್ಪು ತರನೇ ಇರುತ್ತೆ ನೋಡ್ಲಿಕ್ಕೆ, ಕರಿಬೇವಿನ ಗಿಡ ತರನೇ ಇರುತ್ತೆ, ಅದು ಬಹುವಾರ್ಷಿಕ ಒಂದು ಬೆಳೆ ಅಂತ ನಾವು ಹೇಳ್ಬೋದು. ಅದರದ್ದು ಕಟಿಂಗ್ಸ್ ಸಿಗುತ್ತೆ ನಮ್ಮ ಒಂದು ಸುತ್ತೂರಿನ ಜೆಎಸ್ಎಸ್ ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ, ಅದರದ್ದು ಸಸಿಗಳು ಸಿಗ್ತವೆ ಮತ್ತೆ ಕಟಿಂಗ್ಸ್ ಸಿಗುತ್ತೆ. ಅದನ್ನ ನಾವು ಒಂದು ಗಿಡ ಹಾಕೊಂಡ್ರೆ ಸಾಕು, ಅದು ಸೊಪ್ಪನ್ನ ಈಗ ಸಾಂಬಾರ್ ಮಾಡುವಾಗ ಅಥವಾ ಅದನ್ನ ಹಂಗೇನೆ ಒಣಗಿಸ್ಬಿಟ್ಟು ಚಟ್ನಿ ಪುಡಿ ಮಾಡಿಕೊಂಡು ಅದನ್ನ ಸೇವನೆ ಮಾಡಬೇಕು. ಅದನ್ನ ನಾವು ಮಲ್ಟಿ ವಿಟಮಿನ್ ಸೊಪ್ಪು ಅಂತ ಕರಿತೀವಿ. ಮುಖ್ಯವಾಗಿ ಅದರಲ್ಲಿ ಜೀವಸತ್ವ ಎ ಅಂಶ ಇದೆ ಮತ್ತೆ ಕಬ್ಬಿಣಾಂಶನೂ ಇದೆ, ಅದರಿಂದ ತುಂಬಾ ಒಳ್ಳೇದು ಮಕ್ಕಳಿಗೆ ಮಹಿಳೆಯರಿಗೆ, ಅದು ತುಂಬಾ ಒಳ್ಳೇದು ಅಂತ ನಾವು ಹೇಳ್ಬೋದು. ಅದರಿಂದ ಆ ಒಂದು ಗಿಡನು ಸಹ ನಿಮ್ಮ ಒಂದು ಕೈತೋಟದಲ್ಲಿರಲಿ ಅಂತ ನಾವು ಹೇಳ್ತೀವಿ. ಖಂಡಿತ ಮೇಡಮ್. ಈಗ ನಮ್ಮ ದೇಶದಲ್ಲಿ ಆಹಾರ ಉತ್ಪಾದನೆಯಲ್ಲಿ ನಾವೀಗಾಗಲೇ ಭದ್ರತೆಯನ್ನ ಸಾಧಿಸಿದೀವಿ, ಆದ್ರೆ ಒಂದು ಪೋಷಕಾಂಶಗಳ ಲಭ್ಯತೆ ಅದು ನಮ್ಮ ದೇಹಕ್ಕೆ ಒದಗುವ ನಿಟ್ಟಿನಲ್ಲಿ ನಾವಿನ್ನೂ ಭದ್ರತೆಯನ್ನ ಸಾಧನೆ ಮಾಡಬೇಕಾಗಿದೆ. ಅಂದ್ರೆ ಈಗ ಆಹಾರ ಬೆಳೆಗಳ ಜೊತೆಗೆ ನಾವು ನಮ್ಮ ಒಂದು ದೇಹಕ್ಕೆ ಬೇಕಾಗುವಂತ ಹಣ್ಣು ತರಕಾರಿಗಳನ್ನ ಬೆಳೆದು ಅದನ್ನ ಸೇವನೆ ಮಾಡಿದಾಗ ಒಂದು ಈ ಒಂದು ಅಪೌಷ್ಟಿಕತೆಯ ಸಮಸ್ಯೆಯನ್ನ ನಾವು ಪರಿಹಾರ ಮಾಡಬಹುದು. ಈ ನಿಟ್ಟಿನಲ್ಲಿ ನಾವು ಮನೆ ಶಾಲೆಗಳಲ್ಲಿ ಲಭ್ಯವಿರುವಂತ ಒಂದು ಸ್ಥಳಗಳಲ್ಲಿ ಕೈತೋಟ ಮಾಡಿಕೊಂಡ್ರೆ ರೋಗ ನಿರೋಧಕ ಶಕ್ತಿಯನ್ನ ಪಡ್ಕೋಬಹುದು. ಇದ್ರ ಜೊತೆಗೆ ಒಂದು ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಈ ಹಸಿರು ಸೊಪ್ಪುಗಳು, ಗೆಡ್ಡೆ ಗೆಣಸು, ಇತರೆ ತರಕಾರಿ ಹಾಗೂ ಹಣ್ಣುಗಳು ಸೇರಿ 400 ಗ್ರಾಂಗಳಷ್ಟಾದ್ರೂ ನಾವು ಅದನ್ನ ಸೇವನೆ ಮಾಡಲೇಬೇಕು. ಆದ್ರೆ ಏನಾಗಿದೆ ಅಂತ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಸಿಗುತ್ತಿರುವ ಒಂದು ಹಣ್ಣು ತರಕಾರಿಗಳ ಪ್ರಮಾಣ ಇವಾಗ ಅಂತ ಅಂದ್ರೆ ಕೇವಲ 100 ರಿಂದ 150 ಗ್ರಾಂನಷ್ಟು ಇದೆ. ಆದ್ರಿಂದ ನಾವು ಈ ಒಂದು ಲಘು ಪೋಷಕಾಂಶಗಳ ಒಂದು ನ್ಯೂನತೆಗೆ ಒಳಗಾಗ್ತಾ ಇದೀವಿ. ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ಅಂದ್ರೆ ಹಣ್ಣು ತರಕಾರಿಗಳನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡಬೇಕಾಗಿದೆ. ಮತ್ತೆ ಈಗ ಮನೆ ಸುತ್ತ ಜಾಗ ಇದೆ, ಕೈತೋಟ ಮಾಡ್ಕೋಬೇಕು, ಅದಕ್ಕೆ ಏನೇನ್ ಸಲಕರಣೆಗಳು ಬೇಕಾಗುತ್ತೆ? ಈಗ ಮುಖ್ಯವಾಗಿ ಒಂದು ಬಕೆಟ್ ನೀರ್ ಹಾಕ್ಲಿಕ್ಕೆ ಬಕೆಟ್ ಬೇಕಾಗುತ್ತೆ, ಮತ್ತೆ ಏನಾದ್ರೂ ಸ್ವಲ್ಪ ಗುಂಡಿ ತೋಡಕ್ಕೆ ಗುದ್ಲಿ ಪಿಕಾಸಿ ಎಲ್ಲ ಬೇಕಾಗುತ್ತೆ, ಗಿಡದ ರೆಂಬೆ ಕೊಂಬೆಗಳು ಜಾಸ್ತಿ ಆದಾಗ ಕಟ್ ಮಾಡ್ಲಿಕ್ಕೆ ಸಿಕೇಚರ್ ಬೇಕಾಗುತ್ತೆ, ಆಮೇಲೆ ಔಷಧಿಗಳನ್ನ ಸಿಂಪರಣೆ ಮಾಡ್ಲಿಕ್ಕೆ ಕೈ ಚಾಲಿತ ಸಿಂಪರಣಾ ಯಂತ್ರ ಬೇಕಾಗುತ್ತೆ, ಆಮೇಲೆ ನೀವು ತಾರಸಿ ಮೇಲೆ ಮಾಡೋದಾದ್ರೆ ಅದಕ್ಕೆ ಪಾಟ್ಗಳು ಅಥವಾ ಮಡಿಕೆಗಳು ಹಳೆದು ಯೂಸ್ ಅಂದ್ರೆ ಉಪಯೋಗಿಸಿ ಬಿಟ್ಟಂತಹ ಒಂದು ಬಕೆಟ್ ಆಗಿರ್ಬೋದು, ಗೋಣಿ ಚೀಲಗಳು, ಆಮೇಲೆ ಇಲ್ಲ ನಾವು ಹೊಸದಾಗಿ ಖರೀದಿ ಮಾಡ್ತೀವಿ ಅಂತ ಅನ್ನೋದಾದ್ರೆ ಗ್ರೋ ಬ್ಯಾಗ್ಸ್ ಅಂತಾನು ಸಿಗ್ತವೆ, ಮಣ್ಣಿನ ಮಡಿಕೆ, ನಾರಿನ ಮಡಿಕೆ, ಪ್ಲಾಸ್ಟಿಕ್ ಮಡಿಕೆಗಳು ಎಲ್ಲ ಸಿಗ್ತವೆ, ಅದನ್ನು ಬಳಸ್ಕೊಂಡು ಕೈತೋಟ ಮಾಡ್ಕೋಬಹುದು. ಇದ್ರ ಜೊತೆಗೆ ಮುಖ್ಯವಾಗಿ ಏನ್ ಬೇಕು ಅಂತ ಅಂದ್ರೆ ಬಿತ್ತನೆ ಬೀಜಗಳು ಮತ್ತೆ ಸಸಿಗಳು ಕೇಳ್ಬೇಕು ಅಂತ ಅನ್ಕೊಂಡೆ, ಸಸಿಗಳು ಇವೆಲ್ಲ ಬೇಕಾಗುತ್ತೆ. ನೀವು ಈಗ ಕೇಳ್ಬೋದು ಬಿತ್ತನೆ ಬೀಜ ಯಾವ ತರ ನಾವು ಆಯ್ಕೆ ಮಾಡ್ಕೋಬೇಕು, ಮತ್ತೆ ಸಸಿಗಳು ಎಲ್ಲಿ ಸಿಗ್ತವೆ ನಮಗೆ ಅಂತ. ಈಗ ನಮ್ಮ ಒಂದು ಸುತ್ತೂರಿನ ಎಸ್ಎಆರ್ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ನರ್ಸರಿ ಇದೆ, ಅಲ್ಲಿ ನಿಮಗೆ ಬೇಕಾಗುವಂತ ತೋಟಗಾರಿಕಾ ಬೆಳೆಗಳಿಗೆ ಬೇಕಾಗುವಂತ ಸಸಿಗಳು, ಉದಾಹರಣೆ ಮೆಣಸು ಆಗಿರ್ಬೋದು, ಬದನೆ, ಟೊಮೆಟೊ ಮತ್ತೆ ಬಳ್ಳಿ ತರಕಾರಿ ಅಲ್ಲಿ ಸಸಿಗಳು ಎಲ್ಲ ಸಿಗ್ತವೆ, ಮತ್ತೆ ಹಣ್ಣಿನ ಗಿಡಗಳು ಸಿಗ್ತವೆ, ಅವುಗಳನ್ನು ಸಹ ನೀವು ತಗೊಂಡ್ ಬಂದು ಹಾಕೋಬಹುದು. ಆಮೇಲೆ ಬೀಜಗಳು, ಬೀಜಗಳು ನಾವು ಆದಷ್ಟು ಹೈಬ್ರಿಡ್ ಗಿಂತ ದೇಸಿ ಅಥವಾ ನಾಟಿ ಬೀಜಗಳಿಗೆ ಹೋದ್ರೆ ಒಳ್ಳೇದು. ಯಾಕಂತಂದ್ರೆ ಅದನ್ನ ನೆಕ್ಸ್ಟ್ ನಾವೇ ಒಂದು ನಮ್ಮ ತರಕಾರಿಗಳ ಒಂದು ಬೀಜವನ್ನ ನಾವೇ ತಯಾರು ಮಾಡ್ಕೋಬಹುದು. ಈಗ ಇವಾಗ ಹಾಕಿರ್ತೀವಿ, ನೆಕ್ಸ್ಟ್ ಬೇಕು ಅಂತ ಅಂದ್ರೆ ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಬೇಕು ಅಂದ್ರೆ ಅದರಿಂದನೇ ಒಂದು ಹಣ್ಣಾಗಿರೋ ಒಂದು, ಈಗ ಟೊಮೆಟೊದಲ್ಲಿ ಆದ್ರೆ ಒಂದು ಕಾಯಿ ಅಥವಾ ಎರಡು ಕಾಯಿ ಚೆನ್ನಾಗಿ ಬಲ್ತಿರೋ ಒಂದು ಕಾಯಿ ಹಣ್ಣಾಗಿರೋದನ್ನ ಬಿಟ್ಕೊಂಡು ಅದನ್ನೇ ಬಿತ್ತನೆ ಬೀಜಕ್ಕೆ ಅಂತಾನೆ ನಾವು ಬಿಟ್ಕೋಬಹುದು. ಹೀರೆಕಾಯಿ, ಸೋರೆಕಾಯಿ ಇವುಗಳಲ್ಲಿನೂ ಸಹ ಒಂದು ಕಾಯಿ ಅಥವಾ ಎರಡು ಕಾಯಿಗಳನ್ನ ಬಿತ್ತನೆ ಬೀಜಕ್ಕೆ ಅಂತ ನಾವು ಬಿಟ್ಕೋಬಹುದು. ಬೀಜ ಸಂರಕ್ಷಣೆ ಮಾಡಿದಾಗ ನಮ್ಮ ಮುಂದಿನ ಬೆಳೆಗೂ ಕೂಡ ಅದನ್ನ ಬಳಸ್ತೀವಿ, ಹೊರಗಡೆಯಿಂದ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಮೇಡಮ್, ಈಗ ನಾವು ಗಿಡ ಎಲ್ಲ ಹಾಕ್ತಿವಿ, ಆದ್ರೆ ನೀರ್ ಹಾಕೋದು ಹೇಗೆ ಅಂತ ಎಷ್ಟೋ ಕಡೆ ನಾನು ನೋಡಿದೀನಿ, ಜೋರಾಗಿ ನೀರ್ ಹಾಕ್ತಾರೆ, ಪಾಟಿಂದ ಮಣ್ಣೆಲ್ಲ ಈಚೆ ಬಂದು ಬೇರ್ ಕಾಣ್ತಾ ಇರುತ್ತೆ, ಅದರಿಂದ ನೀರು ಉಣಿಸೋದು ಕೂಡ ಬಹಳ ಮುಖ್ಯ ಅಂತ ಅನ್ಸುತ್ತೆ, ಅದನ್ನ ಹೇಗ್ ಮಾಡ್ಬೇಕು? ಈಗ ಅವುಗಳಿಗೆ ನಾವು ಜಾಸ್ತಿ ಪ್ರಮಾಣದಲ್ಲಿ ನೀರು ಕೊಡ್ಲೂಬಾರದು, ಮತ್ತೆ ಕಡಿಮೆ ಪ್ರಮಾಣನೂ ಆಗ್ಬಾರ್ದು ಅವಶ್ಯಕತೆಗೆ ತಕ್ಕಂತೆ. ಉದಾಹರಣೆ ಬೇಸಿಗೆ ಕಾಲದಲ್ಲಿ ಆದ್ರೆ ಒಂದು ದಿನಕ್ಕೆ ಒಂದು ಎರಡು ಸಲ ಅವುಗಳಿಗೆ ನೀರು ಕೊಡ್ಬೋದು. ಮಳೆಗಾಲದಲ್ಲಿ ಆತಂದ್ರೆ ಬೇಕಾದಾಗ ಮಾತ್ರ, ಮಳೆ ಇಲ್ಲದಾಗ ಮಾತ್ರ ಕೊಡ್ಬೇಕು. ಮತ್ತೆ ಚಳಿಗಾಲದಲ್ಲಿ ಆದ್ರೆ ಒಂದು ಸಲ ನೀರು ಉಣಿಸಿದ್ರೆ ಸಾಕು, ಅದ್ರ ಬಕೆಟ್ ಮಗ್ ತಗೊಂಡು ನಾವು ನೀರು ಹಾಕೋಬಹುದು. ಇಲ್ಲ ಅಂತ ಅಂದ್ರೆ ಅಲ್ಲೇನೆ ಒಂದು ದೊಡ್ಡ ದೊಡ್ಡ ಗಿಡಗಳು ಇತ್ತು ಅಂದ್ರೆ ಒಂದು ಚಿಕ್ಕ ಒಂದು ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ನೀರು ತುಂಬಿ ಅದಕ್ಕೆ ಒಂದು ರಂಧ್ರ ಮಾಡಿದ್ರೆ ತನ್ನ ಪಾಡಿಗೆ ಅದು ತೊಟ್ಟಿಗ್ತಾ ಹೋಗುತ್ತೆ. ಆ ರೀತಿ ಆದ್ರೂ ನಾವು ಅಂದ್ರೆ ಎಲ್ಲಿಗಾದ್ರೂ ಊರಿಗೆ ಅದು ಹೋಯ್ತು ನಾವು ಹೋದ್ವಿ ಅಂತ ಅಂದ್ರೆ ಆ ರೀತಿ ವ್ಯವಸ್ಥೆ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಈಗಾಗ್ಲೇ ಹೇಳದಂಗೆ ಬೇಸಿಗೆ ಟೈಮಲ್ಲಿ ಎರಡು ಸಲ, ಮಳೆಗಾಲದಲ್ಲಿ ಬೇಕಾದಾಗ, ಚಳಿಗಾಲದಲ್ಲಿ ಒಂದ್ಸಲ ಕೊಟ್ರೆ ಸಾಕು. ಸೊಪ್ಪಿಗಾದ್ರೆ ಅದನ್ನ ಚುಮಕಿಸಿ ಕೊಡ್ಬೇಕಾ ನೀರು ಅಂತ? ಸೊಪ್ಪಿಗೆ ಸೊಪ್ಪಿಗಿನೂ ಹಂಗೆ ಮೇಡಮ್, ತುಂಬಾ ಜಾಸ್ತಿ ಆಗ್ಬಾರ್ದು. ಅದಕ್ಕೆ ಸ್ವಲ್ಪ ಅದೇ ಸ್ಪ್ರೇಯರ್ಸ್ ಎಲ್ಲ ಸಿಗ್ತವೆ, ಅದರಲ್ಲಿನೂ ಮಾಡ್ಕೋಬಹುದು. ಡೈರೆಕ್ಟ್ ಅಂದ್ರೆ ಅದು ತುಂಬಾ ಚಿಕ್ಕದಿದ್ದಾಗ ಡೈರೆಕ್ಟ್ ಹಾಕೋದು ಬೇಡ, ಸ್ವಲ್ಪ ಅದಕ್ಕೆ ಚುಮಕಿಸಿ, ನೀವ್ ಹೇಳದಂಗೆ ಚುಮಕಿಸಿ ಕೊಟ್ರೇನೆ ಒಳ್ಳೇದು. ಮತ್ತೆ ಆಗಾಗ ಮಣ್ಣೆಲ್ಲ ಸಡ್ಲ ಮಾಡಿ, ಮಣ್ಣು ಗಟ್ಟಿ ಆಗೋದ್ರೆ ಅದಕ್ಕೆ ಪೋಷಕಾಂಶಗಳು ಸಿಗಲ್ಲ ಅಂತ ಅನ್ಕೊಳ್ತೀನಿ. ಮಣ್ಣನ್ನ ಸಡಿಲ್ ಮಾಡ್ಬೇಕು, ಅದ್ರ ಜೊತೆಗೆ ನಾವು ಕಾಂಪೋಸ್ಟ್ ಗೊಬ್ಬರನು ಸಹ ಮಿಕ್ಸ್ ಮಾಡ್ಬೇಕು. ಆದಷ್ಟು ಕಾಂಪೋಸ್ಟ್ ಸ್ಟಾರ್ಟಿಂಗ್ ನಾವು ಪ್ರಾರಂಭ ಮಾಡಿದಾಗ ಕಾಂಪೋಸ್ಟ್ ನಾವ್ ಎಷ್ಟು ಜಾಸ್ತಿ ಕೊಡ್ತೀವಿ ಅಷ್ಟು ಫಲವತ್ತತೆಯಿಂದ ಫಲವತ್ತಾಗಿ ಗಿಡಗಳೆಲ್ಲ ಬರ್ತವೆ ಅಂತ ಹೇಳ್ಬೋದು. ಈಗ ತರಕಾರಿದು ಸಿಪ್ಪೆ ಎಲ್ಲ ನಾವ್ ಹಾಗೆ ಬುಡಕ್ ಹಾಕ್ಬಿಡ್ಬೋದಾ ಅಥವಾ ಅದನ್ನ ನಾವು ಬೇರೆ ಕಡೆ ಸಂಗ್ರಹ ಮಾಡ್ಕೋಬೇಕಾ ಅಂತ? ಇದು ಒಂದು ಉತ್ತಮವಾದ ಪ್ರಶ್ನೆ ಅಂತ ಹೇಳ್ಬೋದು ಮೇಡಮ್. ಅಂದ್ರೆ ಈಗ ತರಕಾರಿಗಳು ಸಿಪ್ಪೆ ಆಗಿರ್ಬೋದು, ಮತ್ತೆ ಈಗ ಮನೆಯಲ್ಲಿ ಏನಾದ್ರೂ ಹಸುಗಳಿದ್ರೆ ಹಸುಗಳಿಂದ ಬರುವಂತ ಒಂದು ಸಗಣಿ ಆಗಿರ್ಬೋದು, ಆಮೇಲೆ ಅಲ್ಲಿ ಸುತ್ತಮುತ್ತ ಗಿಡಗಳು ದೊಡ್ಡ ದೊಡ್ಡ ಗಿಡಗಳು ಇದ್ರೆ ಅದರಿಂದ ಉದುರುವಂತ ಎಲೆಗಳಾಗಿರ್ಬೋದು, ಆದಷ್ಟು ಇವುಗಳನ್ನ ಬಳಸ್ಕೊಂಡು ನಾವು ಕೈತೋಟದ ಒಂದು ಭಾಗ ಒಂದು ಮೂಲೆಯಲ್ಲಿ ಒಂದು ಗುಂಡಿ ಗೊಬ್ಬರದ ಒಂದು ಗುಂಡಿ ಮಾಡ್ಕೋಬೇಕು. ಅಂದ್ರೆ ಅದು ಒಂದು 3 ಅಡಿ ಅಗಲ 3 ಅಡಿ ಆಳ ಇರಬೇಕು. ಅದಕ್ಕೆ ನಾವು ಒಂದು ಪದರ ಎಲ್ಲ ಈ ಉದುರದ ಎಲೆಗಳಾಗಿರ್ಬೋದು, ಮನೆಯಲ್ಲಿ ಬಳಸಿರುವಂತ ಅಂದ್ರೆ ಇದು ಪೂಜೆಗೆ ಬಳಸಿರುವಂತ ಹೂಗಳು, ಕಸ ಕಡ್ಡಿ, ತರಕಾರಿ ಸಿಪ್ಪೆಗಳು, ಇವುಗಳನ್ನೆಲ್ಲ ಒಂದು ಪದರ ಹಾಕಿ ಅದ್ರ ಮೇಲ್ಗಡೆ ಪದರ ನಾವು ಸಗಣಿ ಹಾಕ್ಬೇಕು. ಒಂದು 3 ಇಂಚಿನಷ್ಟು ಸಗಣಿ ಹಾಕ್ಬೇಕು. ಅದ್ರ ಮೇಲ್ಗಡೆ ಮತ್ತೆ 1 ಇಂಚಿನಷ್ಟು ಇದು ಮಣ್ಣು ಫಲವತ್ತಾಗಿರುವಂತ ಒಂದು ಮಣ್ಣ ಹಾಕ್ಬೇಕು. ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ತೇವಾಂಶ ಇರೋ ತರ ನಾವು ನೋಡ್ಕೊಂಡ್ರೆ, ಅಂದ್ರೆ ನೀರನ್ನ ಒಂದು 2 ದಿನಕ್ಕೊಂದ್ಸಲ ಅದ್ರ ಮೇಲ್ಗಡೆ ಸಿಂಪಡಣೆ ಮಾಡಿ ಒಂದು ಈ ರೀತಿ ಅದನ್ನ ಮತ್ತೆ ಕಸನ ಸ್ವಲ್ಪ ಮೇಲೆ ಕೆಳಗೆ ಮಾಡಿ ಪುನರಾವರ್ತನೆ ಮಾಡಿ ಈ ರೀತಿ ಮಾಡೋದ್ರಿಂದ 1.5-3 ತಿಂಗಳಿಗೆ ನಮ್ಗೆ ಒಂದು ಗೊಬ್ಬರ ಸಿಗುತ್ತೆ. ಇದ್ರ ಜೊತೆಗೆ ನಾವು ಎರೆಹುಳುಗಳನ್ನು ಸಹ ಇದ್ರಲ್ಲೇನೆ ಬಿಟ್ರೆ ಎರೆಹುಳು ಗೊಬ್ಬರನು ಸಹ ಆಗುತ್ತೆ. ಆ ಒಂದು ಗೊಬ್ಬರವನ್ನ ನಮ್ಮ ಕೈತೋಟಕ್ಕೆ ನಾವು ಬಳಸ್ಕೋಬಹುದು. ಇದ್ರ ಜೊತೆಗೆ ನಾವು ಬೇಕಂತಂದ್ರೆ ಕಾಂಪೋಸ್ಟ್ ಬರೀ ಸಗಣಿ ಗೊಬ್ಬರ ಅದನ್ನು ಸಹ ಕೊಡ್ಬೋದು. ಹಸುಗಳಿದ್ದಾಗ ಆ ಸಗಣಿ ಗೊಬ್ಬರನು ಕೊಡ್ಬೋದು ಇದಕ್ಕೆ ಗಿಡಗಳಿಗೆ. ಇಲ್ಲ ಅಂತಂದ್ರೆ ಈ ರೀತಿ ಒಂಥರ ಗುಂಡಿ ಮಾಡ್ಕೊಂಡು ಅದ್ರಲ್ಲಿ ಮಾಡ್ಬೋದು. ಇಲ್ಲ ಆ ರೀತಿ ಮಾಡೋಕ್ಕಾಗಲ್ಲ ಅಂತ ಅಂದ್ರೆ ಈಗ ಮಡಿಕೆಯಲ್ಲೇನೆ ಗೊಬ್ಬರ ತಯಾರು ಮಾಡೋದು ಅಂತ ಇದೆ. ಅದು 3 ಮಡಿಕೆ ಇರುತ್ತೆ, ಮೇಲಿನ ಅಂದ್ರೆ ಜಾಲರಿ ಹಾಕಿರ್ಬೇಕು ತಳಭಾಗದಲ್ಲಿ, ಅದು ಮೇಲ್ಗಡೆ ಅದೇ ಒಂದ್ ಪದ್ರ ಎಲ್ಲ ಕಸ ಕಡ್ಡಿ ಸಿಪ್ಪೆಗಳು ಅದನ್ನೆಲ್ಲ ಹಾಕೋದು, ಅದ್ರ ಮೇಲ್ಗಡೆ ಒಂದು ಲೇಯರ್ ಅಂದ್ರೆ ಒಂದು ಪದರ ಸಗಣಿ ಹಾಕೋದು, ಮತ್ತೆ ಕಸ ಕಡ್ಡಿ ಹಾಕೋದು, ಸಗಣಿ ಹಾಕೋದು, ಮತ್ತೆ ಕಸ ಕಡ್ಡಿ ಹಾಕಿ ಸಗಣಿ ಹಾಕಿ ಅದ್ರ ಮೇಲ್ಗಡೆ ಮಣ್ಣನ್ನ ಹಾಕಿ ಅದನ್ನ ಮೇಲ್ಗಡೆ ಒಂದು ಪೇಪರ್ ನ್ಯೂಸ್ ಪೇಪರ್ ಮುಚ್ಚಿ ಇಡೋದು. ಅದು ಅದು ಸ್ವಲ್ಪ ದಿನ ಆದ್ಮೇಲೆ ಅದು ಎಲ್ಲ ಕಳಿತಾದ್ಮೇಲೆ ಆ ಒಂದು ಗೊಬ್ಬರನೆಲ್ಲ ಕೆಳಗಿನ ಪಾಟಿಗೆ ಶಿಫ್ಟ್ ಮಾಡ್ಕೋಬೇಕು. ABC ಅಂತ 3 ಪಾಟ್ ಇರುತ್ತೆ. ಎಲ್ಲಿ ಎಲ್ಲ ಸ್ವಲ್ಪ ಅದು ಕಳಿತಾದ್ಮೇಲೆ ಅದನ್ನ ಸಿ ಪಾಟಿಗೆ ಮಡಿಕೆಗೆ ಶಿಫ್ಟ್ ಮಾಡ್ಕೊಂಡು ಮತ್ತೆ ನಾವು ಎ ಮಡಿಕೆಯಲ್ಲಿ ಹಾಕೋತ ಹೋಗ್ಬೇಕು. ಅದು ತುಂಬಿತು ಅಂದ್ರೆ ಬಿ ಮಡಿಕೆಗೆ ಹಾಕ್ಬೇಕು. ಹೀಗೆ ಪುನರಾವರ್ತನೆ ಮಾಡಿದ್ರು ಸಹ ಇದರಲ್ಲಿನು ಸಹ ಒಂದು ಮಡಿಕೆಯಲ್ಲಿ ನಮ್ಗೆ ಗೊಬ್ಬರ ತಯಾರಾಗುತ್ತೆ, ನೋಡ್ಲಿಕ್ಕೇನು ಚೆನ್ನಾಗಿ ಕಾಣುತ್ತೆ. ಈ ಒಂದು ಮಡಿಕೆಗಳನ್ನ ನಮ್ಮ ಒಂದು JSS KVKಯಲ್ಲಿ ಒಬ್ರು ಮಡಿಕೆ ಮಾಡೋರಿದ್ದಾರೆ, ಅವರು ಬೇಡಿಕೆ ಆಧಾರದ ಮೇಲೆ ಈ ಮಡಿಕೆಗಳನ್ನ ಮಾಡ್ಕೊಡ್ತಾರೆ. ಇದನ್ನ ತಾರಸಿ ಮೇಲಾದ್ರೂ ನಾವು ಇಟ್ಕೋಬಹುದು, ಇಲ್ಲ ನಮ್ಮ ಮನೆ ಹತ್ರ ಜಾಗ ಇದೆ ಅಂತಂದ್ರೆ ನಾವು ಗುಂಡಿ ಮಾಡ್ಕೊಂಡು ಅದ್ರಲ್ಲಾದ್ರೂ ಗೊಬ್ಬರವನ್ನ ಮಾಡ್ಕೋಬಹುದು. ಅಂದ್ರೆ ಮೊದಲು ಸಿ ಪಡಿಕೆ ಉಪಯೋಗಿಸ್ಕೋಬಹುದು, ಅದು ರೆಡಿ ಇರುತ್ತೆ. ಆಮೇಲೆ ಬಿ ಮಡಿಕೆ, ಮತ್ತೆ ಅದು ಎ ತುಂಬದ್ಮೇಲೆ ಮತ್ತೆ ಸಿ ಖಾಲಿ ಆಗಿದ್ದಾಗ ಅದಕ್ಕೆ ಪುನರಾವರ್ತನೆ ಆಗ್ತಾ ಇರುತ್ತೆ. ಬಹುಶಃ ಈ ನಗರಗಳಲ್ಲಿ ಇರೋರಿಗೆ ಇದು ಉತ್ತಮ ಅಂತ ಅನ್ಸುತ್ತೆ. ನಾವು ಹಳ್ಳಿಲಿದ್ರೆ ನಮಗ್ ಜಾಗ ಇರುತ್ತೆ, ಒಂದು ಗುಂಡಿ ಮಾಡ್ಕೊಂಡು ಗೊಬ್ಬರ ಮಾಡ್ಕೋಬಹುದು. ಅರೆ ನಗರ ಪ್ರದೇಶದಲ್ಲಿ ಕಷ್ಟ ಆಗುತ್ತೆ. ಆ ಒಂದು ಸಮಯದಲ್ಲಿ ನಾವು ಈ ರೀತಿ ಮಡಿಕೆಗಳನ್ನ ಬಳಸ್ಕೊಂಡು ಗೊಬ್ಬರ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಇಲ್ಲ ಅಂತ ಅಂದ್ರೆ ಡೈರೆಕ್ಟ್ ಇಲ್ಲ, ನಾವೇನು ಹಾಕೋದಿಲ್ಲ ಅಂತ ಅಂದ್ರೆ ಹಾಗೆ ತರಕಾರಿ ಸಿಪ್ಪೆಗಳನ್ನ ಸ್ವಲ್ಪ ಅದನ್ನ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಡು ಆ ರಸವನ್ನೇ ಡೈರೆಕ್ಟ್ ಆಗಿ ನಾವು ಗಿಡಗಳಿಗೆ ಹಾಕೋಬಹುದು. ಆಮೇಲೆ ಈಗ ಗಿಡಗಳು ಈಗ ಬೇಸಿಗೆ ಕಾಲದಲ್ಲಿ ತೇವಾಂಶವನ್ನ ನಾವು ಕಾಪಾಡ್ಕೋಬೇಕು ಅಂದ್ರೆ ಅದರಲ್ಲಿ ಸ್ವಲ್ಪ ಗಿಡದ ಕೆಳಗೆ ನಾವು ಎಲೆಗಳನ್ನ ಆಮೇಲೆ ಬೇರೆ ಈಗ ಏನಾದ್ರೂ ಕೈತೋಟದಲ್ಲಿರುವಂತ ಒಂದು ತ್ಯಾಜ್ಯಗಳನ್ನೇ ಅಲ್ಲಿ ನಾವು ಬಳಸ್ಕೊಳ್ಳೋದ್ರಿಂದ ಒಂದು ತೇವಾಂಶವನ್ನ ಕಾಪಾಡ್ಕೋಬಹುದು. ಎಲೆಗಳಿಂದ ಎಲೆಗಳನ್ನ ಮುಚ್ಚಿದ್ರೆ ನಾವು ನೀರ್ ಹಾಕಿದಾಗ ಅದು ತೇವಾಂಶ ಅಂದ್ರೆ ತೇವಾಂಶ ಆವಿಯಾಗಿ ಹೋಗೋದನ್ನ ಅಲ್ಲೇ ಗಿಡನ ಹಿಡಿದಿಟ್ಕೊಳ್ಳಂಗೆ ನಾವು ಅದನ್ನ ವ್ಯವಸ್ಥೆ ಮಾಡ್ಕೋಬಹುದು. ಮೇಲ್ಭಾಗ ಒಣಗೋದಿಲ್ಲ ಅಂತ. ಮತ್ತೆ ಇವಾಗ ಗಿಡ ಎಲ್ಲ ಬೆಳಿತೀವಿ, ಅದಕ್ಕೆ ಕೀಟ ಬರಬಹುದು, ರೋಗಗಳು ಬರಬಹುದು, ಅವಾಗ ನಮ್ಗೆ ಇದೇನಪ್ಪ ಇದನ್ನ ಹೇಗ್ ನಿರ್ವಹಣೆ ಮಾಡೋದು ಅಂತ. ಸಾಮಾನ್ಯ ನಾವು ಮನೇಲಿ ಬೆಳೆದಾಗ ರಾಸಾಯನಿಕ ಉಪಯೋಗಿಸೋದಕ್ಕೆ ಹಿಂದೆ ತೊಡಿತೀವಿ. ಈ ಸಾವಯವ ಕೀಟನಾಶಕ ಇರಬಹುದು ಅಥವಾ ಈ ರೋಗಗಳನ್ನ ನಿರ್ವಹಣೆ ಮಾಡೋ ಅಂತದ್ದು ಹೇಗೆ ತಯಾರಿ ಮಾಡ್ಕೊಳ್ಳೋದು ಮೇಡಮ್? ಈಗ ಕೈತೋಟ ಮಾಡೋ ಉದ್ದೇಶನೇ ಅದು ಮೇಡಮ್. ಅಂದ್ರೆ ನಾವು ಸಾವಯವದಲ್ಲಿ ಬೆಳಿಬೇಕು, ಸಾವಯವ ತರಕಾರಿಗಳನ್ನ ತಿನ್ಬೇಕು ಅಂತ. ಈಗ ನಾವು ಕೈತೋಟ ಮಾಡುವಾಗ ನಾವು ನಮ್ಮನೆಗೆ ಎಷ್ಟು ಬೇಕೋ ಅಷ್ಟೇ ತರಕಾರಿಗಳನ್ನ ಬೆಳ್ಕೊಳ್ತೀವಿ, ಅಂದ್ರೆ ಪ್ರಮಾಣನೂ ಕಡಿಮೆ ಇರುತ್ತೆ. ಆದ್ರಿಂದ ಅವುಗಳಿಗೆ ಉದಾಹರಣೆಗೆ ಈಗ ನಾವು ಜೈವಿಕ ವಿಧಾನಗಳಿಂದ ಈ ಒಂದು ರೋಗ ಹಾಗೂ ಕೀಟಗಳನ್ನ ನಿರ್ವಹಣೆ ಮಾಡ್ಬೇಕು ಅಂತ ಹೇಳ್ತೀವಿ. ಜೈವಿಕ ಅಂತ ಅಂದ್ರೆ ಉದಾಹರಣೆಗೆ ಈಗ ಇರುವೆಗಳದೆಲ್ಲ ಬಂದ್ರೆ ಅರಿಶಿನ ಪುಡಿ ಅದನ್ನೆಲ್ಲ ಹಾಕೋದು. ಆಮೇಲೆ ಈಗ ಹುಳುಗಳು ಕೀಟಗಳು ಇತ್ತು ಅಂತಂದ್ರೆ ಈಗ ಬೇವಿನೆಲೆ ಕಷಾಯ, ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯ್ದು ಕಷಾಯ, ಚೆಂಡು ಹೂವಿನ ಕಷಾಯ, ಈ ರೀತಿ ಬೇರೆ ಬೇರೆ ವಿಧಾನಗಳಿಂದ ನಾವು ಅವುಗಳನ್ನ ಕಷಾಯಗಳನ್ನ ಮಾಡ್ಕೊಂಡು, ಉದಾಹರಣೆಗೆ ಬೇವಿನೆಲೆಯಿಂದ ಕಷಾಯ ಮಾಡೋದಾದ್ರೆ ಈಗ ಒಂದೆರಡು ಬಟ್ಲು ಬೇವಿನೆಲೆ ತಗೊಳ್ಳೋದು, ಬೇವಿನೆಲೆಯನ್ನೆಲ್ಲ ನಾವು ಎಲ್ಲ ರುಬ್ಕೊಳ್ಳೋದು. ರುಬ್ಬಿ ಬಿಟ್ಟು ಒಂದಕ್ಕೆ 10 ಭಾಗ ನೀರ್ ಹಾಕಿ ಒಂದಿನ ಹಂಗೆ ಅದನ್ನ ಮಿಕ್ಸ್ ಮಾಡಿ ಬಿಟ್ಬಿಡೋದು. ಮಾರನೇ ದಿನ ಅದನ್ನೆಲ್ಲ ಸೋಸ್ಕೊಂಡು ಅದನ್ನ ನಾವು ಗಿಡಗಳಿಗೆ ಸಿಂಪಡಣೆ ಮಾಡಬಹುದು. ಈ ಬೇವಿನೆಲೆ ಕಷಾಯ ತುಂಬಾ ಒಂದು ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈಗ ಹೇಳದಂಗೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಅಂದ್ರೆ ಒಂದು 1/4 ಲೀಟರ್ ನೀರಿಗೆ ಒಂದು 100 ಗ್ರಾಂ ಈರುಳ್ಳಿ, ಒಂದು 25 ಗ್ರಾಮು ಬೆಳ್ಳುಳ್ಳಿ, ಒಂದು 25 ಗ್ರಾಮು ಹಸಿ ಮೆಣಸಿನ್ಕಾಯಿ, ಇವನ್ನೆಲ್ಲವನ್ನು ನಾವು ಪೇಸ್ಟ್ ಮಾಡಿ ಆ ನೀರಲ್ಲಿ ಹಾಕಿ ಕುದಿಸಿ ಆ ನೀರಿಗೆ ಅಂದ್ರೆ 1/2 ಭಾಗ ಆ ಒಂದು ಪೇಸ್ಟ್ಗೆ ಕುದಿಸಿಕೊಂಡಾದ್ಮೇಲೆ 1/2 ಭಾಗ ನೀರ್ ಮಿಕ್ಸ್ ಮಾಡಿ ಅದನ್ನು ಸಹ ನಾವು ಗಿಡಗಳಿಗೆ ಸಿಂಪಡಣೆ ಮಾಡಬಹುದು ಮೇಡಮ್. ಅಂದ್ರೆ ಅದು ಎಷ್ಟೊತ್ತು ಕುದಿಸ್ಬೇಕಾಗತ್ತೆ? ಅದು ಒಂದು 10 ನಿಮಿಷ ಕುದಿಸಿದ್ರೆ ಸಾಕು. ಕುದಿಸಿ ಅದನ್ನ ತಣಿಸಿ ಆಮೇಲೆ ಸೋಸ್ಕೊಂಡು ಅದಕ್ಕೆ ನೀರ್ ಮಿಶ್ರಣ ಮಾಡ್ಬೇಕಾ? ನೀರ್ ಮಿಕ್ಸ್ ಮಾಡಿ ಆಮೇಲೆ ಸ್ಪ್ರೇ ಮಾಡೋದು. ಈಗ ಅದು ಚರಟ ಬರುತ್ತಲ್ಲ, ನಾವು ನೀರು ಸೋಸ್ಕೊಂಡ ಮೇಲೆ ಅದನ್ನ ಮತ್ತೆ ಗಿಡಕ್ಕಾದ್ರೆ ಹಾಕ್ಬೋದು ಮೇಡಮ್. ಇಲ್ಲ ಅಂತ ಅಂದ್ರೆ ಅದನ್ನ ನಾವು ಗೊಬ್ಬರಕ್ಕೆ ಬಳಸ್ಕೋಬಹುದು. ಗೊಬ್ಬರಕ್ಕೆ ಅದನ್ನ ಹಾಕಿದ್ರೆ ಆಯ್ತು. ಮತ್ತೆ ಹಸಿರೆಲೆ ಗೊಬ್ಬರ ಹೇಗ್ ಮಾಡ್ಕೋಬಹುದು ಅಂದ್ರೆ ಹಸಿರೆಲೆ ಗೊಬ್ಬರ ಅಂದ್ರೆ ಮೇಡಮ್ ಅದು ದೊಡ್ಡ ಪ್ರಮಾಣದಲ್ಲಿ ನಾವು ಬೆಳೆಗಳನ್ನ ಬೆಳೆದಾಗ ಅವು ಹಸಿರು ಬೆಳೆ ಅಂದ್ರೆ ಹಸಿರು ಗೊಬ್ಬರ ಅಂತಂದ್ರಲ್ಲ ಡಯಂಚ ಸೆಣಬು ಇವುಗಳನ್ನ ಹಾಗೆ ಭೂಮಿಯಲ್ಲಿ ಬಿತ್ತನೆ ಮಾಡಿ ಅವು ಬೆಳೆದಾದ್ಮೇಲೆ ಭೂಮಿಯಲ್ಲೇನೆ ಉಳುಮೆ ಮಾಡೋದು. ಅಂದ್ರೆ ಭೂಮಿಯ ಒಂದು ಮಣ್ಣಿನ ಒಂದು ಫಲವತ್ತತೆಯನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಅವುಗಳನ್ನ ಬಳಸ್ತಾರೆ. ಈ ಒಂದು ನಮ್ಮ ಕೈತೋಟಕ್ಕೆ ಈಗ ಬೇವಿನೆಲೆ ಕಷಾಯ ಅದ್ರದ್ ಕಷಾಯ ಹೇಳಿದ್ವಿ, ಚೆಂಡು ಹೂವಿನ ಕಷಾಯನು ಅದೇ ತರ ಒಂದು 1 ಲೀಟರ್ ನೀರಿಗೆ ಒಂದು 50 ಗ್ರಾಮು 50 ಗ್ರಾಮು ಚೆಂಡು ಹೂವು ಅಂದ್ರೆ ಒಣಗಿಸಿಟ್ಕೊಂಡಿರುವಂತ ಒಂದು ಚೆಂಡು ಹಾಕಿ ಒಂದು 10 ನಿಮಿಷ ಕುದಿಸಿ ಅದಕ್ಕೆ 1/2 ಭಾಗಕ್ಕೆ ಒಂದು 1/5 ಭಾಗ ನೀರ್ ಹಾಕಿ ಅದನ್ನ ನಾವು ಸೋಸ್ಕೊಂಡು ಅದನ್ನು ಸಿಂಪಡಣೆ ಮಾಡಬಹುದು. ಆಮೇಲೆ ಇಲ್ಲ ಅಂತ ಅಂದ್ರೆ ತೋಟದ ಸುತ್ತ ನಾವು ಈಗ ಚೆಂಡು ಮಲ್ಲಿಗೆ ಗಿಡ ಆಗಿರ್ಬೋದು, ನಾಗದಾಳಿ ಗಿಡ, ಇವು ಸಹ ಕೀಟಗಳನ್ನ ಬರದಂಗೆ ಬರದ ಹಾಗೆ ತಡೆಗಟ್ಟುತ್ತೆ. ಆ ರೀತಿ ವ್ಯವಸ್ಥೆ ನಾವು ಮಾಡ್ಕೋಬಹುದು. ಅಂದ್ರೆ ಚೆಂಡು ಹೂವನ್ನ ಒಣಗಿಸಿ ಅದನ್ನೇ ಹಸಿದನ್ನು ಹಾಕ್ಬಹುದು, ಆದಷ್ಟು ಒಣಗಿಸಿ ಹಾಕಿದ್ರೆ ಒಳ್ಳೇದಂತ ಹೇಳ್ತೀವಿ. ಇದ್ರ ಜೊತೆಗೆ ಇನ್ನೊಂದು ಇದೆ ಜೀವಾಮೃತ ಅಂತ, ಅದು 1 kg ಸಗಣಿಗೆ 200 g ದ್ವಿದಳ ಧಾನ್ಯದ ಒಂದು ಹಿಂಡಿ, ಯಾವ್ದಾದ್ರು ಹಿಂಡಿ, ಆಮೇಲೆ 200 g ಬೆಲ್ಲ, ಅಂದ್ರೆ ಅದು ಸಾವಯವ ಬೆಲ್ಲ, ಜೊತೆಗೆ 100 g ದ್ವಿದಳ ಧಾನ್ಯದ ಹಿಟ್ಟು, ಯಾವ್ದಾದ್ರು ಕಡಲೆಕಾಳು ಹಿಟ್ಟಾಗಿರ್ಬೋದು, ಹೆಸರುಕಾಳು ಹಿಟ್ಟಾಗಿರ್ಬೋದು, ಇದ್ರ ಜೊತೆಗೆ 1 ಚಮಚ ಅರಿಶಿನ, ಇವುಗಳನ್ನ ನಾವು 1-5 liter ನೀರಿನಲ್ಲಿ ಕರಗಿಸ್ಕೋಬೇಕು. ಅಂದ್ರೆ ಅದಕ್ಕೆ ಮಿಕ್ಸ್ ಮಾಡ್ಬೇಕು. ಅಂದ್ರೆ ಒಂದು ಪ್ಲಾಸ್ಟಿಕ್ ಡ್ರಮ್ ನಲ್ಲಿ ಇವುಗಳನ್ನೆಲ್ಲ 1-5 liter ನೀರಿನಲ್ಲಿ, ಸಗಣಿ ಬೆಲ್ಲ ಆಮೇಲೆ ದ್ವಿದಳ ಧಾನ್ಯದ ಹಿಟ್ಟು ಅರಿಶಿನ ಇವೆಲ್ಲಾನು ಹಾಕಿಬಿಟ್ಟು 1 ವಾರದವರೆಗೆ ನಾವು ಡೈಲಿ ಅದನ್ನ ದಿನಾಲು ಕೈಯಾಡ್ತಾ ಇರಬೇಕು. ಒಂದು ಕೋಲ್ನಲ್ಲಿ ತಿರುಗಿಸ್ತಾ ಇರಬೇಕು. 1 ವಾರ ಆದ್ಮೇಲೆ ನಾವು 1 ಪ್ರಮಾಣಕ್ಕೆ 9 ಭಾಗ ನೀರ್ ಹಾಕೊಂಡು ಅದನ್ನು ಸಹ ನಾವು ಗಿಡಗಳಿಗೆ ಸೊಪ್ಪಿಗೆ ಅದಕ್ಕೆಲ್ಲ ಸಿಂಪಡಣೆ ಮಾಡಿದ್ರೆ ಅದು ಒಂದು ಒಳ್ಳೆ ಗೊಬ್ಬರನು ಸಹ ಆಗಿ ಕೀಟನಾಶಕ ಆಗುತ್ತೆ, ಗೊಬ್ಬರನ ಆಗಿ ಇದು ಬೆಳೆಗಳು ಚೆನ್ನಾಗಿ ಬರ್ಲಿಕ್ಕೆ ಸಹಾಯ ಮಾಡುತ್ತೆ. ಈ ಒಂದು ಕೈತೋಟ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಮನೆಯ ಮಟ್ಟದಲ್ಲಾದ್ರೂ ಆಗಿರ್ಬೋದು, ಪೌಷ್ಟಿಕ ಕೈತೋಟ ಅಂದ್ರೆ ಹಿತ್ತಲಲ್ಲಿ ಮನೆ ಮುಂದೆ ಅಥವಾ ಹಿಂದೆ ಮಾಡ್ಕೊಳ್ಳೋದಾಗಿರ್ಬೋದು, ತಾರಸಿ ತೋಟ ಆಗಿರ್ಬೋದು, ಮತ್ತೆ ಈ ಒಂದು ಶಾಲಾ ಮೈದಾನದಲ್ಲಿ ಅಲ್ಲಿನೂ ಸಹ ಜಾಗ ಇತ್ತು ಅಂದ್ರೆ ಅಲ್ಲಿನೂ ಸಹ ತರಕಾರಿ ಬೆಳ್ಕೊಂಡು ಬಿಸಿ ಊಟಕ್ಕೆ ಅದನ್ನ ಈ ತರಕಾರಿಗಳನ್ನ ಬಳಸ್ಕೋಬಹುದು. ಈ ರೀತಿ ಆದಂತಹ ಒಂದು ತರಕಾರಿ ಬೆಳಿಲಿಕ್ಕೆ ಏನೇನು ಮಾಹಿತಿ ಮಾರ್ಗದರ್ಶನ ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಒಂದು JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಅವಾಗ ಅವಾಗ ತರಬೇತಿಗಳನ್ನ ಆಯೋಜನೆ ಮಾಡ್ತಾ ಇರ್ತೀವಿ, ಮತ್ತೆ ನಮ್ಮ ಸುತ್ತೂರಿನ KVKಯಲ್ಲಿನ ಸಹ ಆಯೋಜನೆ ಮಾಡ್ತಾ ಇರ್ತೀವಿ, ಮತ್ತೆ ಹಳ್ಳಿಗಳಲ್ಲಿನ ಸಹ ಆಯೋಜನೆ ಮಾಡ್ತಾ ಇರ್ತೀವಿ. ಇದ್ರ ಜೊತೆಗೆ ಬೇರೆ ಬೇರೆ ತರಬೇತಿಗಳನ್ನು ಸಹ ನಾವು ಕೃಷಿಗೆ ಸಂಬಂಧಪಟ್ಟಂಗೆ, ಜೊತೆಗೆ ಈಗ ಆಹಾರ ಒಂದು ಬೆಳೆಗಳ ಮೌಲ್ಯವರ್ಧನೆ ಬಗ್ಗೆ, ಮತ್ತೆ ಆರೋಗ್ಯವನ್ನ ಯಾವ ರೀತಿ ನಾವು ಆಹಾರದಿಂದ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಸಹ ಬೇರೆ ಬೇರೆ ತರಬೇತಿಗಳನ್ನ ಆಯೋಜನೆ ಮಾಡ್ತಾ ಇರ್ತೀವಿ. ಜೊತೆಗೆ ಜೇನು ಸಾಕಾಣಿಕೆ, ಹೈನುಗಾರಿಕೆ, ಕೋಳಿ ಕುರಿ ಸಾಕಾಣಿಕೆ, ಮತ್ತೆ ಬೀಜೋತ್ಪಾದನೆ ತರಬೇತಿ, ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ತರಬೇತಿ, ತೋಟಗಾರಿಕಾ ಬೆಳೆಗಳ ಬಗ್ಗೆ ತರಬೇತಿ, ಮಣ್ಣು ನೀರು ಪರೀಕ್ಷೆ ಅದರ ಬಗ್ಗೆನೂ ಸಹ ತರಬೇತಿಗಳನ್ನು ಕೊಡ್ತೀವಿ. ಹೀಗೆ ಕೃಷಿಗೆ ಸಂಬಂಧಪಟ್ಟಂಗೆ ಎಲ್ಲ ರೀತಿಯಾದಂತಹ ಒಂದು ತರಬೇತಿಗಳನ್ನು ಕೊಡ್ತೀವಿ. ಜೊತೆಗೆ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಹಾರ ಸಂಸ್ಕರಣಾ ಘಟಕ ಇದೆ, ಅದರಲ್ಲಿನೂ ಸಹ ಬೇರೆ ಬೇರೆ ಉತ್ಪನ್ನಗಳನ್ನ ತಯಾರು ಮಾಡೋದ್ರ ಬಗ್ಗೆ, ಅಲ್ಲಿನೂ ಬೇರೆ ಬೇರೆ ರೀತಿಯಾದಂತಹ ಒಂದು ಯಂತ್ರೋಪಕರಣಗಳಿದಾವೆ, ಹಾಗೆ ಎರೆಗೊಬ್ಬರ ಉತ್ಪಾದನೆ ಘಟಕ ಇದೆ, ಜೊತೆಗೆ ಗೋಶಾಲೆ ಇದೆ, ಮತ್ತೆ ಹೈನುಗಾರಿಕೆ ಘಟಕ ಇದೆ, ಬೀಜ ಸಂಸ್ಕರಣಾ ಘಟಕ ಇದೆ, ತೋಟಗಾರಿಕಾ ನರ್ಸರಿ ಇದೆ, ಮತ್ತೆ ಒಂದು ದೇಸಿ ಹಸುವಿನ ಒಂದು ಸಗಣಿಯನ್ನು ಬಳಸ್ಕೊಂಡು ವಿಭೂತಿ ತಯಾರು ಮಾಡುವಂತಹ ಒಂದು ಘಟಕ ಇದೆ. ಹೀಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಘಟಕಗಳಿದಾವೆ. ರೈತರು ಅಲ್ಲಿ ಬಂದಾಗ, ಸುತ್ತೂರಿಗೆ ಬಂದಾಗ ನಮ್ಮ ಒಂದು JSS ಕೃಷಿ ವಿಜ್ಞಾನ ಕೇಂದ್ರವನ್ನ ಭೇಟಿ ಮಾಡಿ ಇವುಗಳ ಒಂದು ಸದುಪಯೋಗವನ್ನ ಮಾಡ್ಕೋಬೇಕು, ಮತ್ತೆ ತರಬೇತಿಗಳನ್ನು ಸಹ ಪಡಿಬೇಕು ಅಂತ ಕೇಳ್ಕೊತೀನಿ. ಅದ್ರ ಜೊತೆಗೆ ನಮ್ಮ ಸುತ್ತೂರಿನಲ್ಲಿ ಮತ್ತೆ ಮೈಸೂರಿನಲ್ಲಿ JSS ಅಗ್ರಿ ಕ್ಲಿನಿಕ್ ಅನ್ನುವಂತ ಒಂದು ಘಟಕ ಇದೆ. ಅಲ್ಲಿ ಬೆಳೆಗಳಿಗೆ ಏನಾದ್ರೂ ರೋಗ ಕೀಟ ಬಂತು ಅಂದ್ರೆ ಆ ಒಂದು ಬೆಳೆಗಳ ಒಂದು ಮಾದರಿಯನ್ನ ತಗೊಂಡ್ ಬಂದ್ರೆ ನಮ್ಮಲ್ಲಿ ಅದನ್ನ ವಿಶ್ಲೇಷಣೆ ಮಾಡಿ ಅದಕ್ಕೆ ಬೇಕಾಗುವಂತಹ ಔಷಧಿಗಳನ್ನ ತಜ್ಞರಿದ್ದಾರೆ, ಅಲ್ಲಿ ಬರೆದ್ಕೊಡ್ತಾರೆ. ಇಲ್ಲಿ ಒಂದು ಕಡಿಮೆ ದರದಲ್ಲಿ ರೈತರಿಗೆ ಒಂದು ಔಷಧಿಗಳು ಲಭ್ಯ ಆಗುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಬೆಳೆಗಳ ಬಗ್ಗೆ, ಗೊಬ್ಬರದ ಬಗ್ಗೆ, ಯಾವ ಗೊಬ್ಬರ ಹಾಕ್ಬೇಕು, ಏನ್ ಬೆಳೆ ಬೆಳಿಬೇಕು ಅನ್ನೋದ್ರ ಬಗ್ಗೆನೂ ಸಹ ನಮ್ಮ ತಜ್ಞರಿಂದ ಅವ್ರಿಗೆ ಮಾಹಿತಿ ಸಿಗುತ್ತೆ. ಆದ್ರಿಂದ ಆದಷ್ಟು ರೈತ ಬಾಂಧವರು JSS KVK ಪ್ರಯೋಜನ ಪಡ್ಕೋಬೇಕು ಅಂತ ನಾವು ಹೇಳ್ತೀವಿ. ಈಗಾಗಲೇ ಹೇಳಿದಂಗೆ ಮಹಿಳೆಯರಿಗೆ, ಸ್ವಸಹಾಯ ಸಂಘದ ಮಹಿಳೆಯರಾಗಿರ್ಬೋದು, ಆಹಾರ ಉದ್ಯಮಿಗಳಿಗೆ ನಾವು ಆಹಾರ ಸಂಸ್ಕರಣೆ ಬಗ್ಗೆ, ಆಹಾರ ಮೌಲ್ಯವರ್ಧನೆ ಬಗ್ಗೆ ತರಬೇತಿಗಳನ್ನ ಸಹ ಆಯೋಜನೆ ಮಾಡ್ತಾ ಇರ್ತೀವಿ. ಅದರದ್ದು ಸಹ ಪ್ರಯೋಜನ ಪಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಅಂದ್ರೆ ಅವ್ರಿಗೆ ಯಾವಾಗ ಬೇಕಾದ್ರೂ ಬರಬಹುದು ಅಲ್ವಾ ಅಲ್ಲಿ ನಿಮ್ಮಿಂದ ಮಾಹಿತಿ ಪಡೆದುಕೊಳ್ಳೋದಕ್ಕೆ? ಯಾವಾಗ ಬೇಕಾದ್ರೂ ಬರಬಹುದು. ಕರ್ತವ್ಯದ ದಿನಗಳಲ್ಲಿ ಯಾವಾಗ ಬೇಕಿದ್ರೂ ಬರಬಹುದು. ಬರಬಹುದು. ಈಗ ನಮ್ಮ ರೈತರು ಮತ್ತೆ ರೈತ ಮಹಿಳೆಯರು ನೀವು ಮಾತಾಡೋದನ್ನ ಕೇಳಿಸ್ಕೊಳ್ತಾ ಇರ್ತಾರೆ, ಅವ್ರಿಗೆ ಇನ್ನೂ ಅವ್ರ ಮನಸ್ಸಿನಲ್ಲಿ ಎಷ್ಟೊಂದು ಪ್ರಶ್ನೆಗಳಿರುತ್ತೆ, ಅವರು ನಿಮ್ಮನ್ನ ಭೇಟಿ ಮಾಡಬೇಕು ಅಥವಾ ನಿಮ್ ಜೊತೆ ಮಾತಾಡಬೇಕು ಅಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಏನು ಮೇಡಮ್, 3 ಸತಿ ಕನ್ನಡದಲ್ಲಿ ಹೇಳ್ಬಿಡಿ. 9 1 1 3 2 7 3 5 4 4 ಮತ್ತೊಂದ್ಸಲ 9 1 1 3 2 7 3 5 4 4 ಇದುವರೆಗೆ ಪೌಷ್ಟಿಕ ತೋಟ ಅಥವಾ ಕೈತೋಟದಿಂದ ಆಗುವಂತಹ ಲಾಭಗಳು, ಅದನ್ನ ಹೇಗ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ ನೇತ್ರಾವತಿ ಎತ್ತಿನ ಮನೆಯವರೇ. ನಿಮಗೆ ನಮ್ಮ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಪೌಷ್ಟಿಕ ಕೈತೋಟದ ಪ್ರಾಮುಖ್ಯತೆಯನ್ನು ಕುರಿತು ಮೈಸೂರು ಜಿಲ್ಲೆ ಸುತ್ತೂರಿನಲ್ಲಿರುವ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಗೃಹ ವಿಜ್ಞಾನಿಯಾಗಿರುವ ಶ್ರೀಮತಿ ನೇತ್ರಾವತಿ ಎತ್ತಿನಮನಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಆರ್